ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬರ ಧ್ಯೇಯ ಮಂತ್ರವಾಗಲಿ. ನಮಗಿರುವುದು ಇದೊಂದೇ ಭೂಮಿ. ಇಲ್ಲಿಯ ವನಸಿರಿಯನ್ನು ಉಳಿಸೋಣ, ಬೆಳೆಸೋಣ, ಮುಂದಿನ ಜನಾಂಗಕ್ಕೆ ವಹಿಸಿಕೊಡೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಕಾರ್ಯಕ್ರಮ ಕೃಷಿ ರಂಗ ಕೇಳಿ, ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಇರತಕ್ಕಂಥ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ನಡೆದಂಥ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದ ಬಾನುಲಿ ವರದಿಯನ್ನು ಕೇಳಲಿದ್ದರೆ ನಂತರ ಪೇಟೆ ಧಾರಣೆ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ರೈತ ಬಂಧುವರೇ. ಈಗ ಕೇಳೋಣ, ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ನಡೆದ ಮುಂಗಾರು ಪೂರ್ವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅಮರೇಶ್ ಆಸಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ 2025 ಸಾಲಿನ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಕಳೆದ ತಿಂಗಳು 29 ಇದೇ ತಿಂಗಳು June 12, 2025 ನಡೆದ 15 ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ವಿವಿಧ ಹಳ್ಳಿಗಳಲ್ಲಿ, ಹೋಬಳಿಗಳಲ್ಲಿ ಹಾಗೆ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 90 ಗ್ರಾಮಗಳನ್ನು ಈ ವಿಕಸಿತ ಕೃಷಿ ಅಭಿಯಾನದ ತಂಡ ಸಂಪರ್ಕವನ್ನು ಮಾಡಿ ರೈತ ಬಾಂಧವರಿಗೆ ಮುಂಗಾರು ಹಂಗಾಮಿಗೆ ಬೇಕಾದಂತಹ ತಾಂತ್ರಿಕ ಮಾಹಿತಿಯನ್ನು ನೀಡಿತು. ಒಟ್ಟು 15 ಕಾಲ ನಡೆದಂತಹ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ಸಂಪನ್ನಗೊಂಡಿತು. ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ಅಂದು ದಿನಾಂಕ 12/6/2025 ನಡೆದ ಸಮಾರೋಪ ಸಮಾರಂಭದಲ್ಲಿ ರೈತ ಬಾಂಧವರಿಗೆ ವಿವಿಧ ಪರಿಕರಗಳ ಪ್ರದರ್ಶನ ಮಾಹಿತಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮುಖ್ಯವಾಗಿ ಡ್ರೋನ್ ಯಂತ್ರದ ಮೂಲಕ ಸಿಂಪರಣೆ ಮಾಡುವಂತಹ ವಿಧಾನವನ್ನು ಪ್ರಾತ್ಯಕ್ಷಿಕೆಯ ಮೂಲಕ ರೈತ ಬಾಂಧವರು ತಿಳಿದುಕೊಂಡರು. ವಿವಿಧ ಮಾಹಿತಿಗಳನ್ನು ವಿಜ್ಞಾನಿಗಳು ಪ್ರಾರಂಭದಲ್ಲಿ ತಾಂತ್ರಿಕ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿಯನ್ನು ನೀಡಿದರು. ನಂತರ ವೇದಿಕೆಯ ಕಾರ್ಯಕ್ರಮಗಳು ಆರಂಭಗೊಂಡವು. ಪ್ರಾರಂಭದಲ್ಲಿ ರೈತ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಮನದಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನಂತರ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಮುಖ್ಯ ಅತಿಥಿಗಳನ್ನ, ವಿಜ್ಞಾನಿಗಳನ್ನ, ರೈತ ಬಾಂಧವರನ್ನ ಹಾಗೂ ವಿಶೇಷ ಆಹ್ವಾನಿತರನ್ನ ರಾಯಚೂರಿನ ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ತಿಮ್ಮಣ್ಣ ಇವರುಗಳು ಸ್ವಾಗತವನ್ನ ಕೋರಿದರು. ನಂತರ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತುಗಳನ್ನ ಆಡಿದರು. ನಮ್ಮ ರಾಯಚೂರಿನ KVK ಕೃಷಿ ವಿಜ್ಞಾನ ಕೇಂದ್ರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಬರ್ತಕ್ಕಂಥ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗ, ಈ ಇಲಾಖೆಗಳಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಭಾರತೀಯ ತೋಟಗಾರಿಕಾ ಸಂಸ್ಥೆ, ಭಾರತೀಯ ಪಶು ಚಿಕಿತ್ಸಾ ಸಂಶೋಧನಾ ಸಂಸ್ಥೆ, ರಾಷ್ಟ್ರೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆ, ಕೃಷಿ ಇಲಾಖೆ ಕರ್ನಾಟಕ, ರಾಯಚೂರಿನ ಒಂದು JD ಆಫೀಸ್ ಇರ್ಬೋದು, ಬೇರೆ ಬೇರೆ ಯಾವ ಆಫೀಸ್ಗಳಿರ್ಬೋದು, ಪಶು ಸಂಗೋಪನಾ ಇಲಾಖೆ, ಅರಣ್ಯ ಇಲಾಖೆ, ಇಕೋ ಸಂಸ್ಥೆ, ಇವರೆಲ್ಲರೂ ಸಹ ನಮ್ಮ ಕಳೆದ 14 ದಿನ ನಮ್ಮ ಜೊತೆಗಿದ್ದು ನಾವು ಪ್ರತಿದಿನ 2 ಟೀಮ್ ಮಾಡಿಕೊಂಡು ಪ್ರತಿದಿನ 2 ಟೀಮ್ ಮಾಡಿಕೊಂಡು ಒಂದೊಂದು ಟೀಮು ಮೂರು ಹಳ್ಳಿ, ಆ ರೀತಿಯಾಗಿ ರಾಯಚೂರು ಜಿಲ್ಲೆಯ ಸುಮಾರು 90 ಹೆಚ್ಚು ಗ್ರಾಮಗಳನ್ನು ಕವರ್ ಮಾಡಿದ್ದೇವೆ. ರೈತರ ಜಮೀನುಗಳಿಗೆ ಭೇಟಿ ಮಾಡಿದ್ದೇವೆ, ರೈತರು ಅವ್ರ ಮನೆ ಮನೆಗೆ ಹೋಗಿ ಅವ್ರಿಗೆಲ್ಲ ಒಂದೇನು ಕೃಷಿಯಲ್ಲಿ ಏನು ಹೊಸ ತಂತ್ರಜ್ಞಾನ ಬಂದಿದೆ ಅದ್ರ ಬಗ್ಗೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳ ಬಗ್ಗೆ ಮಾಹಿತಿ, ಜೈವಿಕ ಪೀಡನಾಶಕಗಳು, ಜೈವಿಕ ಶಿಲೀಂದ್ರನಾಶಕ, ಸಾವಯವ ಕೃಷಿ ಬಗ್ಗೆ, ಮಣ್ಣು ಪರೀಕ್ಷೆ, ಬೀಜೋಪಚಾರ, ಅದೇ ರೀತಿ ಈ ಡ್ರೋನ್ ಚಾಲಿತ ಯಂತ್ರದ ರಸಗೊಬ್ಬರ ಸಿಂಪರಣಾ ಪ್ರಾತ್ಯಕ್ಷತೆ, ಇದರ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕೃಷಿಗೆ ಸಂಬಂಧಿಸಿದ ವಿವಿಧ ಯೋಜನೆಗಳು, ಈ ಸೌಲಭ್ಯಗಳಿದ್ದಾವೆ, ಬೇರೆ ಬೇರೆ ಸಬ್ಸಿಡೀಸ್ ಇದಾವೆ, ಅದ್ರ ಬಗ್ಗೆ ಅವರಿಗೆ ಪ್ರತಿ ಹಳ್ಳಿಗೂ ಕೂಡ ನಾವು ಕಾರ್ಯಾಗಾರ ಮಾಡುವ ಮೂಲಕ, ನೇರ ಸಂವಾದ ಮಾಡುವ ಮೂಲಕ ಅವರಿಗೆ ಜಾಗರೂಕತೆ ಮೂಡಿಸಿದ್ದೇವೆ. ಪ್ರತಿದಿನ 2 ಟೀಮ್ಗಳಂತೆ 14 ದಿನಗಳಲ್ಲಿ ರಾಯಚೂರು ಜಿಲ್ಲೆಯ 90 ಗ್ರಾಮಗಳಿಗೆ ಭೇಟಿ ಮಾಡಿ ಸುಮಾರು 30,000 ಹೆಚ್ಚು ರೈತರನ್ನ ನಾವು ಮುಟ್ಟಿದ್ದೇವೆ ಸರ್. ಅದೇ ರೀತಿ ಇಟ್ ಇಸ್ ಅ ಬಿಗಿನಿಂಗ್, ಆಕ್ಚುಲಿ ಇಟ್ ಇಸ್ ಸಮಾರೋಪ ಮಾಡಬೇಕಂದ್ರೆ, ಬಟ್ ಇಟ್ ಇಸ್ ಸಮಾರೋಪ ಅಲ್ಲ, ಇಟ್ ಇಸ್ ಅ ಬಿಗಿನಿಂಗ್, ಮುಂಗಾರು ಪೂರ್ವ ಕೃಷಿ ಅಭಿಯಾನ. ಹಾಗಾಗಿ ನಂತರ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ AR ಕುರುಬಾರ್ ಇವರುಗಳು ಕೃಷಿ ವಿಜ್ಞಾನ ಕೇಂದ್ರದ ಮಾಹಿತಿ ಹಾಗೂ ರೈತ ಬಾಂಧವರಿಗೆ ಈ ಭಾಗದಲ್ಲಿ ಬೆಳೆಯುವ ಬೆಳೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಇದು ರೈತರ ಕಾರ್ಯಕ್ರಮ, ತಮಗೆಲ್ಲರಿಗೂ ಗೊತ್ತಿರುವುದು. ತಮಗೆಲ್ಲರಿಗೆ ಇವತ್ತೇನು ಹೇಳ್ತಾ ಇದೆ ಅಂದ್ರೆ, ಇದು ಈ ವರ್ಷ ಎಲ್ಲರಿಗೆ ಒಂದು ಖುಷಿಯನ್ನು ಕೊಟ್ಟಿದೆ. ಏನಂದ್ರೆ ಮಳೆ ಸರಿಯಾಗಿ ಬರ್ತಾ ಇದೆ, ಇದು ಎಲ್ಲರೂ ಬಯಸುವಂತ ಒಂದು ವಿಷಯ. ಮಳೆ ಈ ವರ್ಷ ಒಳ್ಳೆ ಲಕ್ಷಣದಿಂದ ಪ್ರಾರಂಭ ಆಗಿದೆ. ಆದ್ರಿಂದ ಆ ದೇವರಿಗೆ ನಾವೆಲ್ಲರೂ ಪ್ರಾರ್ಥನೆಯನ್ನ ಸಲ್ಲಿಸೋಣ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಮಳೆಯಲ್ಲಿ ಬೆಳೆ ಕಾಣು ಅಂತ ಎಲ್ಲರೂ ಹೇಳ್ತಾರೆ. ಆ ಒಂದು ದೃಷ್ಟಿಯಿಂದ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಮಳೆ ಬರದಿದ್ರೆ ಒಕ್ಕಲ್ತನ ನಡೆದಿಲ್ಲ. ಅದರಿಂದ ಶುಭ ಸಂಕೇತವಾಗಿ ಇವತ್ತು ಮಳೆ ಆಗ್ತಾ ಇದೆ, ಇವತ್ತು ಬೆಳಗ್ಗೆನೂ ಮಳೆ ಆಗಿದೆ. ಈ ವರ್ಷ ತಮಗೆಲ್ಲರಿಗೆ ಒಳ್ಳೆಯದಾಗಲಿ, ಒಳ್ಳೆ ಬೆಳೆ ಬರಲಿ, ಒಳ್ಳೆಯ ಒಂದು ಉತ್ಪಾದನೆ ಬರಲಿ, ಹಾಗೂ ತಮಗೆ ಬೆಳೆದಂತೆ ಬೆಳೆಗೆ ಒಳ್ಳೆಯ ಒಂದು ಬೆಲೆ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಭಾಗ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಏನು ಹೊಸದೇನಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದಿಲ್ಲ ಒಂದು ರೀತಿಯಿಂದ ಸುಮಾರು 35 ವರ್ಷಗಳಿಂದ ತಾವೆಲ್ಲರೂ ಸಂಪರ್ಕದಲ್ಲಿದ್ದೀರಿ. ತಮ್ಮಿಂದನೇ, ತಮ್ಮ ಆಶೀರ್ವಾದದಿಂದನೇ ಕೃಷಿ ವಿಜ್ಞಾನ ಕೇಂದ್ರ ಒಳ್ಳೆ ಕೆಲಸವನ್ನ ಮಾಡಿ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಪಡಲಿಕ್ಕೆ ತಾವೆಲ್ಲರೂ ಕಾರಣರಾಗಿದ್ದೀರಿ. ಆ ಪ್ರಶಸ್ತಿ ನಿಮ್ಮಿಂದ ಬಂದಿದ್ದು, ಆ ಪ್ರಶಸ್ತಿ ಬಂದ ನಂತರ ನಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬಂದಿದೆ ಕೆಲಸ ಮಾಡುವಂತ ಒಂದು ರೈತರಿಗೋಸ್ಕರ. ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇದು ಪ್ರಾರಂಭ ಆಗಿದ್ದು. ಎಲ್ಲಾ ರೀತಿಯಿಂದ ರೈತರಿಗೆ ಏನೇನು ಮಾಹಿತಿ ಬೇಕು, ಇದು ಮುಂಗಾರಿನ ಮೊದಲನೇ ಪ್ರಾರಂಭ. ರೈತರಿಗೆ ಯಾವ ರೀತಿಯಾಗಿ ಬೀಜದ ಬಗ್ಗೆ ಇರಬಹುದು, ಯಾವುದೇ ತಾಂತ್ರಿಕ ಮಾಹಿತಿ ಇರಬಹುದು, ತಳಿಗಳ ಆಯ್ಕೆ ಇರಬಹುದು, ಬಿತ್ತನೆ ಪದ್ಧತಿ ಇರಬಹುದು, ಬೀಜೋಪಚಾರ ಇರಬಹುದು, ಇದರ ಜೊತೆಗೆ ಹೊಸ ಹೊಸ ತಾಂತ್ರಿಕ ಮಾಹಿತಿಗಳ ಬಗ್ಗೆ ತಮಗೆ ಮನೆ ಬಾಗಿಲಿಗೆ ನಮ್ಮ ವಿಜ್ಞಾನಿಗಳು, ನಾವು ಒಬ್ಬರೇ ಇಲ್ಲ, ಇದು ಈ ವರ್ಷ ವಿಶೇಷವಾದದ್ದು. ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳು ಸಹ ನಮ್ಮೊಟ್ಟಿಗೆ ಕೈ ಜೋಡಿಸಿದಾವೆ. ನಮ್ಮ ದೇಶದ ರಾಷ್ಟ್ರೀಯ ಕೃಷಿ ಸಂಶೋಧನಾ ಸಂಸ್ಥೆಗಳು, ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳು, ಹೈನುಗಾರಿಕಾ ಸಂಶೋಧನಾ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದೆ. ಅದರ ಇಲಾಖೆಗಳಂತೂ ಇದ್ದೇ ಇರುತ್ತವೆ. ಇದು ವಿಶೇಷವಾದದ್ದು. ಈ ಕಾರ್ಯಕ್ರಮದ ಲಾಭ ತಾವೆಲ್ಲರೂ ಪಡೆದಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಸತತವಾಗಿ 29 ತಾರೀಕಿಂದ ಇಲ್ಲಿವರೆಗೆ ಪ್ರತಿದಿನ ನಮ್ಮ ವಿಜ್ಞಾನಿಗಳು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ರೈತರ ಹೊಲಗಳಿಗೆ ಹೋಗಿ, ರೈತರ ಊರುಗಳಿಗೆ ಹೋಗಿ ಸಭೆಗಳನ್ನ ಮಾಡಿ ಸಮಸ್ಯೆಗಳಿಗೆ ಚರ್ಚಿಸಿ ತಾಂತ್ರಿಕ ಪರಿಹಾರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲರೂ ಮೆಚ್ಚುವಂತ ಕೆಲಸ. ಇದು ನಮಗೂ ಸಹ ಒಳ್ಳೆಯ ಒಂದು ಪ್ರಾರಂಭ ಅಂತ ನಮ್ಗನಿಸ್ತಾ ಇದೆ. ಇದು ಮುಂಗಾರಿನ ಅಭಿಯಾನ ಆಗಿರೋದ್ರಿಂದ ಯಶಸ್ವಿಯನ್ನು ನೋಡಿ ಹಿಂಗಾರಿನ ಬೆಳೆಗಳ ಬಗ್ಗೆ ಸಹ ಈ ತರ ಅಭಿಯಾನ ಪ್ರಾರಂಭ ಮಾಡಬಹುದು ಅಂತ ಒಂದು ಕಲ್ಪನೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆದಿದೆ. ಮೊದಲು ಈ ತರದ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ, ನಾವು ಅಷ್ಟೇ ಮಾಡ್ತಿದ್ದೇವೆ. ಕೃಷಿ ವಿಜ್ಞಾನ ಕೇಂದ್ರಗಳು ಮಾತ್ರ ವಾರದ ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷ ವಿಶೇಷ ಕಾರ್ಯಕ್ರಮಗಳು ಆಗ್ತವೆ. ಇದು ಪ್ರತಿ ವರ್ಷ ಮುಂದಿನ ದಿನಗಳಲ್ಲಿ ಇದು ಪ್ರತಿ ವರ್ಷ ಆಗತ್ತೆ ಅಂತ ನಮ್ಮ ನಂಬಿಕೆ ಇದೆ. ಯಾಕಂದ್ರೆ ಯಶಸ್ವಿಯನ್ನ ಕಂಡಿದ್ದೇವೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ, ಅದರ ಜೊತೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಸತತವಾಗಿ ಸಂಪರ್ಕದಲ್ಲಿರಿ. ನಿಮಗೆ ಬೇಕಾದಂತಹ ಹೊಸ ಹೊಸ ತಾಂತ್ರಿಕ ಮಾಹಿತಿಗಳನ್ನ ನಮ್ಮಿಂದ ಪಡೀರಿ. ಇದರೊಟ್ಟಿಗೆ ತಮ್ಮ ಒಂದು ಉದ್ದೇಶ ಇಟ್ಟುಕೊಂಡು ಒಕ್ಕಲತನ ಮಾಡ್ತಾ ಇದ್ರಿ. ಯಾಕಂದ್ರೆ ಇವತ್ತು ಒಕ್ಕಲತನದಿಂದ ದೂರ ಹೋಗುವವರೇ ಬಹಳ ಆಗಿದ್ದಾರೆ. ಅವರನ್ನ ಮರಳಿ ಮತ್ತೆ ಒಕ್ಕಲತನಕ್ಕೆ ತರಬೇಕಾದ ಒಂದು ಕೆಲಸ ನಮ್ಮ ನಿಮ್ಮೆಲ್ಲರಿಂದ ಇದೆ. ಯಾವಾಗ ಅವರು ಮರಳಿ ನಮ್ಮ ಮತ್ತೆ ಕೃಷಿಗೆ ಬರ್ತಾರಂದ್ರೆ, ಕೃಷಿಯಲ್ಲಿ ಲಾಭ ಇದೆ ಅಂದ್ರೆ ಮಾತ್ರ ಮರಳಿ ಬರುವುದು ನಮಗೆಲ್ಲರಿಗೂ ಗೊತ್ತಿದೆ. ಲಾಭ ಇರಲಿಲ್ಲ ಅಂದ್ರೆ ಕೃಷಿಗೆ ಮರಳಿ ಯಾರು ಬರುವುದಿಲ್ಲ. ಆದ್ದರಿಂದ ಕೃಷಿಯಲ್ಲಿ ಲಾಭ ಆಗಬೇಕಾದ್ರೆ ಇಲಾಖೆ ಜೊತೆಗಳಿಗೆ, ವಿಶ್ವವಿದ್ಯಾಲಯಗಳ ಜೊತೆಗೆ, ಕೃಷಿ ವಿಜ್ಞಾನಿಗಳ ಜೊತೆಗಳಿಗೆ ಸತತ ಸಂಪರ್ಕದಲ್ಲಿ ತಾವೆಲ್ಲ ಇರಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವು ನೀವು ಕೂಡಿದ್ರೆ ಅಂದ್ರೆ ಎರಡು ಮಾತಾಡಿದೆ ಅಂದ್ರೆ ಅದು ಕೆಲಸ ಕೆಡುವುದಿಲ್ಲ. ಏನ್ ಮಾತಾಡ್ತೀವಿ ನಾವು ನೀವು ಭೇಟಿಯಾದಾಗ? ಒಕ್ಕಲತನ ಬಗ್ಗೆನೆ ಮಾತಾಡ್ತೀವಿ. ಅದು ಬಿಟ್ಟು ಏನ್ ಮಾತಾಡ್ತೀವಿ? ಎರಡು ಒಕ್ಕಲತನ ಬಗ್ಗೆ ಎರಡು ವಿಷಯಗಳು ನಿಮ್ಗೆ ಗೊತ್ತಾಗ್ತದೆ. ಅದರಿಂದ ಏನಾಗ್ತದೆ, ತಾವು ಮಾಡ್ತಿರುವಂತಹ ಸಣ್ಣ ಸಣ್ಣ ತಪ್ಪುಗಳನ್ನು, ದೊಡ್ಡ ತಪ್ಪುಗಳು ಬೇಡ, ಸಣ್ಣ ಸಣ್ಣ ತಪ್ಪುಗಳನ್ನ ಸರಿ ಮಾಡಿಸ್ಕೊಳ್ಳಿಕ್ಕೆ ನಮ್ಮ ನಿಮ್ಮ ಸಂಪರ್ಕ ಅದು ಕೊಂಡಿಯಾಗತ್ತೆ ಅಂತ ನನ್ನ ಆಸೆ. ಅದರ ಉಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕು ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ. ನಂತರ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಸವಣ್ಣಪ್ಪ ಎಂಎ ಇವರುಗಳು ಮಾತನಾಡಿ ಸಾವಯವ ಕೃಷಿಯ ಮಹತ್ವ ಹಾಗೆಯೇ ಅದನ್ನು ಅಳವಡಿಸಬಹುದಾದ ವಿಧಾನಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಸಾವಯವ ಕೃಷಿಯನ್ನ ಮಾಡ್ತಕ್ಕಂಥದ್ದು ಅಚ್ಯುತ್ ರೆಡ್ಡಿ ಸರ್ ಮತ್ತು ನಾಗನಗೌಡ ಸರ್ ಪಕ್ಕದಲ್ಲಿ ಕುತ್ಕೊಂಡಾಗ ಮಾತಾಡ್ತಾ ಇದ್ವಿ. ತೋಟಗಾರಿಕೆಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ರಾಸಾಯನಿಕ ಗೊಬ್ಬರವನ್ನ ಹೊರತುಪಡಿಸಿ ಸಾವಯವ ಗೊಬ್ಬರಗಳನ್ನ. ಯಾರು ಆಕಳ ಸಾಕಾಣಿಕೆ ಮಾಡಿರ್ತಾರೆ, ಒಂದು ಆಕಳ ಬೇಕಾಗುತ್ತೆ, ಇಲ್ಲ ಕುರಿ ಸಾಕಾಣಿಕೆ ಮಾಡ್ಬೇಕಾಗುತ್ತೆ, ಮೇಕೆ ಸಾಕಾಣಿಕೆ ಮಾಡ್ಬೇಕಾಗುತ್ತೆ, ಅದ್ರ ಜೊತೆಗೆ ಅದ್ರ ಬಂದಿರತಕ್ಕಂತ ತಿಪ್ಪೆ ಗೊಬ್ಬರವನ್ನ ಈ ತೋಟಗಾರಿಕೆಗೆ ಹಾಕ್ತಕ್ಕಂಥದ್ದು ಒಂದು. ಎರಡನೇದು, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಗೊಬ್ಬರಗಳು ಸಿಗ್ತಾವೆ, ಅಂದ್ರೆ ಎರೆಹುಳು ಗೊಬ್ಬರ. ಇವರು ಕೂಡ ಇಲ್ಲಿ ತೊಟ್ಟಿಯಲ್ಲಿ ಎರೆಹುಳು ತೊಟ್ಟಿಯನ್ನು ಮಾಡ್ಕೊಂಡ್ರೆ ಸಾಕಷ್ಟು ಕಸ ಸಿಗುತ್ತೆ. ಆ ಕಸದಿಂದ ರಸವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ಈಗ ಎರೆಹುಳು ತೊಟ್ಟಿಯನ್ನ ಒಂದು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಜೀವಾಣು ಗೊಬ್ಬರಗಳು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ಅಣುಜೀವಿ ಗೊಬ್ಬರಗಳು ಸಿಗ್ತವೆ. ಅಜೋಸ್ಪಿರ್ಲಮ್ ಅಂತ ಸಿಗುತ್ತೆ, ಅಜಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ, ರೈಜೋಬಿಯಂ ದ್ವಿದಳ ಧಾನ್ಯಗಳಿಗೆ ಅದು ಸಿಗುತ್ತೆ, ಕೊನೆಗೆ ಟ್ರೈಕೋಡರ್ಮಾ ಸೋಡೋಮನಸ್ ಏನು ಮಾವಿನ ಗಿಡಗಳಿಗೆ ಅಥವಾ ಬೇರೆ ಬೇರೆ ತೋಟಗಾರಿಕೆ ಗಿಡಗಳಿಗೆ ತೊಗರಿಗೆ ಏನು ಗೊಡ್ಡು ರೋಗ ಅಥವಾ ಸಿಡಿ ರೋಗ ಬರುತ್ತಲ್ಲ ಅದನ್ನ ಹತೋಟಿ ಮಾಡ್ಲಿಕ್ಕೂ ಕೂಡ ಟ್ರೈಕೋಡರ್ಮಾ ಮತ್ತು ಸೋಡೋಮನಸ್ ಅಂತಕ್ಕಂಥದ್ದನ್ನು ಕೂಡ ನಾವು ಶಿಲೀಂಧ್ರ ನಾಶಕಗಳು ಅಂತ ಕರಿತೀವಿ, ಅವುಗಳನ್ನು ಕೂಡ ತಾವು ಬಳಸ್ಕೊಳ್ಬಹುದು. ಅದ್ರ ಜೊತೆ ಜೊತೆಗೆನೆ ನಾವು ಈಗ ಎನ್ರಿಚ್ಡ್ ಕಾಂಪೋಸ್ಟ್ ಅಂತ ಸಂಪತ್ ಭರಿತವಾಗಿರ್ತಕ್ಕಂಥ ಗೊಬ್ಬರವನ್ನು ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ರೈತನ ಮಿತ್ರನನ್ನ ನಾವು ಯಾರು ಅಂತ ಕರಿತೀವಿ ಅಂದ್ರೆ ಎರೆಹುಳು ಅಂತ ಕರಿತೀವಿ. ಅದನ್ನು ಕೂಡ ತಾವು ದಯವಿಟ್ಟು ಬಳಸ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ತಿಪ್ಪೆ ಗೊಬ್ಬರವನ್ನ ಬಳಸ್ಕೊಳ್ಬೇಕಾಗುತ್ತೆ. ಹಸಿರುಗಳು ಚೊಕಚೆ ನೋಡ್ಬಿಟ್ರೆ ಎಲ್ಲಿ ಮೇಕೆ ಮತ್ತು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಅದಿಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ನಮಗೆ ಹೋಳಿಗೆ, ನಿನ್ನೆ ಹೋಳಿಗೆ ಮಾಡಿದ್ವಿ ಕಾರುಣ್ಯ ದಿವಸ, ಆ ಹೋಳಿಗೆಗೆ ತುಪ್ಪ ಹಾಕ್ತಾರೆ. ಆ ಮೇಕೆಗಳಿಗೆ ತುಪ್ಪ ಅಂತಂದ್ರೆ ಇದು ಚೊಗಚೆ, ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತ ಕರಿತೀವಿ. ಬಹಳ ಚೆನ್ನಾಗಿರುತ್ತೆ ಇದು. ಕುರಿ ಸಾಕಾಣಿಕೆ ಮಾಡೋರು, ಮೇಕೆ ಸಾಕಾಣಿಕೆ ಮಾಡೋರು ಬಹಳ ದಪ್ಪನಾಗಿ ಬೆಳಿತಾವ. ಬಹಳ ಬಕ್ರೀದ್ ಹಬ್ಬದಲ್ಲಿ ಬಂದವರೆಲ್ಲ ಅವರೆಲ್ಲ ಕುರಿ ತಗೊಳ್ಳೋ ಹೊತ್ತಿನಾಗೆ ಎಲ್ಲಿ ಕೈ ಇಡ್ತಾರ ಅಂದ್ರೆ ಸೊಂಟದ ಮೇಲೆ ಕೈ ಇಡ್ತಾರೆ ಟಗರ್ ಮರಿಗೆ. ಕಾರಣ ಇಷ್ಟೇ, ಅದು ಖಂಡ ಜಾಸ್ತಿ ಇದೆ ಅಲ್ಲ ಅಂತ, ಮಾಂಸ ಜಾಸ್ತಿ ಇದೆ ಏನಲ್ಲ ಅಂತ ಹೇಳಿ. ಹಾಗೆ ಖಂಡ ಜಾಸ್ತಿ ಬೆಳಿಬೇಕಂದ್ರೆ ಇಂಥವನ್ನ ಬೆಳಿಬೇಕು. ಒಂದು ಚೊಗಚೆ, ಎರಡನೇದು ಕುದುರೆ ಮೆಂತೆ, ಮೂರನೇದು ಈ ತರ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಕುರಿಗಳನ್ನ ಟಗರ್ ಮರಿ. ಬಕ್ರೀದ್ ಹಬ್ಬ 3 ತಿಂಗಳು ಮುಂದಿತ್ತು ಅಂದ್ರೆ 6,000-7,000 ರೂಪಾಯಿ ಟಗರ್ ಮರಿ ತಗೊಂಡ್ ಬಂದು ಸಾಕಾಣಿಕೆ ಮಾಡಿದ್ರೆ ನಡೆದಾಡುವ ಎಟಿಎಂ ಅಂತ ಕರಿತೀವಿ ನಾವು ಕುರಿಗಳನ್ನ. ಬೇರೆ ಯಾವುದೇ ಎಟಿಎಂ ಅಲ್ಲ, ನೀವು ಎಟಿಎಂ ಹೋಗಿ ಕಾರ್ಡ್ ಹಾಕಿದ್ರೆ ಒಂದೊಂದ್ಸರಿ ಸಾರಿ ಅಂತ ಬರ್ತದೆ. ಕ್ಷಮಿಸಿ ಅಂತ ಬರುತ್ತೆ. ಕುರಿಗಳ ಕ್ಷಮಿಸಿ ಅನ್ನಂಗಿಲ್ಲ, ನೀವು ಸಾಕಿ ಯಾವಾಗ ಬೇಕಾದ್ರೆ ಮಾರಾಟ ಮಾಡಿ, ಮನೆಯಲ್ಲಿ ಒಂದು ನಾಮಕರಣ ಇರ್ಬೋದು, ಮಗಳ ಮದುವೆ ಇರ್ಬೋದು, ಮಗನ ಮದುವೆ ಇರ್ಬೋದು, ಅಥವಾ ಏನೇ ಇರ್ಬೋದು, ಸಾಲ ತಗೊಳ್ದೇನೆ ಕುರಿ ಸಾಕಿ, ಕುರಿ ಕುಬೇರನಾಗ್ರಿ ಅಂತ ಹೇಳ್ತಾರೆ. ಕುರಿ ಸಾಕಾಣಿಕೆ ಮಾಡೋದು, ಸಾವಯವ ಗೊಬ್ಬರಗಳನ್ನ ಮಾಡ್ರಿ, ವೇಸ್ಟ್ ಡಿಕಾಂಪೋಸರ್ ಅಂತ ಸಿಗುತ್ತೆ ನಿಮ್ಗೆ, ಅದನ್ನು ಕೂಡ 200 ಲೀಟರ್ ನೀರಿನಲ್ಲಿ ಬರೀ 50 ml ಬರುತ್ತೆ, 2 kg ಬೆಲ್ಲ, 2 kg ಕಡಲೆ ಇಟ್ಟು ಮತ್ತೆ ಇದನ್ನ ವೇಸ್ಟ್ ಡಿಕಾಂಪೋಸರ್ ಹಾಕಿ ತಿರುವಿ 7 ದಿವಸ, ಅದನ್ನ ಗಿಡಗಳಿಗೆ ಬಿಟ್ಟನೆಪ್ಪ ಅಂದ್ರೆ ನೀವು ಗೊಬ್ಬರ ಹಾಕೋದ್ ಬೇಕಾಗಿಲ್ಲ, ಒಂದು ವೇಸ್ಟ್ ಡಿಕಾಂಪ. ಆಮೇಲೆ ಗೋಕೃಪಾಮೃತ, ಇಲ್ಲಿ ನಮ್ಮ ರೈತರು ಇದಾರೆ, ಬಹಳಷ್ಟು ಜನ ನನಗೆ ಗೊತ್ತಿರೋ ರೈತರು ಇದಾರೆ, ಗೋಕೃಪಾಮೃತ ಯಾರು ಮಾಡಿರ್ತಾರೆ ಅದ್ರ ಅವರಿಂದ 2 ಲೀಟರ್ ತಗೊಂಡ್ ಬಂದು 200 ಲೀಟರ್ ನೀರಿನಲ್ಲಿ 2 kg ಬೆಲ್ಲ, 4 ಲೀಟರ್ ದೇಸಿ ಆಕಳ ಮಜ್ಜಿಗೆ ಮತ್ತೆ 2 ಲೀಟರ್ ಗೋಕೃಪಾಮೃತ ಕಲ್ಚರ್ ಅನ್ನ ಹಾಕಿ 7 ದಿವಸ ತಿರುಗಿದ್ರೆ ಒಳ್ಳೆ ತಳ್ಳು ಬಟ್ಟೆ ಸೆರೆ ವಾಸನೆ ಬಂದಂಗ್ ಬರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಗಿಡಗಳಿಗೆ ನೀವು ಹನಿ ನೀರಾವರಿ ಮುಖಾಂತರ ಮಾಡಬಹುದು, ಇಲ್ಲ ಸಿಂಪರಣೆಯನ್ನು ಕೂಡ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಈಗ ರಸ ಇರ್ತಕ್ಕಂತ ಹುಳಗಳನ್ನ ಹತೋಟಿ ಮಾಡ್ಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದೇನೆ ಸಾಹೇಬರು ಪ್ರಥಮವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಾಲಿಟ್ಟಾಗೆ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇಡಬೇಕಾಗಿತ್ತು. ಹಂಗೆ ವರ್ಟಿಸಿಲಿಯಂ ಬೇವೇರಿಯಾ ಸಿಕ್ಕಾಬಿಟ್ಟು ಡಿಮ್ಯಾಂಡ್ ಇದೆ, ತಾವ್ಯಾರಾದ್ರೂ ಬೇಕಿತ್ತಂದ್ರೆ ದಯವಿಟ್ಟು ಅದನ್ನ ತಗೊಳ್ಬಹುದು. ಇಂಥವನ್ನೆಲ್ಲ ಸವಲತ್ತುಗಳನ್ನ ತಾವು ದಯವಿಟ್ಟು ಬೆಳೆಸ್ಕೊಳ್ಬೇಕು. ಕಸ ಏನ್ ಬಿದ್ದಿರುತ್ತೆ ದಯವಿಟ್ಟು ಅದನ್ನ ಕುಪ್ಪೆ ಹಾಕಿ ಸುಡಬೇಡಿ, ದಯವಿಟ್ಟು ಕುಪ್ಪೆ ಹಾಕಿ ಸುಡಬೇಡಿ, ಅದನ್ನ ಕಸದಿಂದಾನೇ ರಸಾಯನ ಮಾಡ್ಕೊಳ್ಬಹುದು, ಗೊಬ್ಬರವನ್ನು ಮಾಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ನಬಾರ್ಡ್ ಬ್ಯಾಂಕಿನ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ಕಲಾವತಿ ಅವರುಗಳು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಸಿಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಸ್ಕೀಮ್ ಇದೆ. ಇದನ್ನ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಬ್ಯಾಂಕ್ಗಳಿಂದ ಲೋನ್ ಕೊಡ್ತಾರೆ, ಮತ್ತೆ ಆ ಬ್ಯಾಂಕ್ಗಳಿಗೆ ನಬಾರ್ಡ್ ಇಂದ ರಿಫೈನಾನ್ಸ್ ಸಿಗುತ್ತೆ. ಈಗ ಆ ಒಂದು ಲಿಮಿಟ್ ಮುಂಚೆ 3 ಲಕ್ಷ ಇದ್ದಿದ್ದನ್ನ ಈಗ 5 ಲಕ್ಷ ಮಾಡಿದ್ದಾರೆ. ಇದರ ಉಪಯೋಗವನ್ನ ಎಲ್ಲರೂ ತಗೋಬೇಕು. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ 1.5% ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಮತ್ತೆ ನೀವು ಪ್ರಾಂಪ್ಟ್ ಆಗಿ ರೀಪೇಮೆಂಟ್ ಮಾಡಿದ್ರೆ, ಹಣನ ಮರುಪಾವತಿ ಮಾಡಿದ್ರೆ ಮತ್ತೆ 3% ಎಕ್ಸ್ಟ್ರಾ ಬಡ್ಡಿನೂ ಅದರಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಇದರ ಜೊತೆಗೆ ಇನ್ನೊಂದೇನೆಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಈ ವರ್ಷ ಅದು ಒಂದು ಅಭಿಯಾನನ ಶುರು ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಕೆಸಿಸಿ ಹೋಲ್ಡರ್ಸ್ನ PMFBY ಸ್ಕೀಮ್ ಅಲ್ಲಿ ಸೇರಿಸ್ಕೋಬೇಕು ಅಂತ ಇದರ ಬಗ್ಗೆ. ಬಟ್ ಇದನ್ನ ಕಂಪಲ್ಸರಿ ಏನಿರೋದಿಲ್ಲ, ಯಾರಿಗೆ ಈ ಒಂದು ಸ್ಕೀಮ್ ಅಲ್ಲಿ ಸೇರಲು ಇಷ್ಟ ಇಲ್ವೋ ಅವರು ಪ್ರತಿ 6 ತಿಂಗಳಿಗೊಮ್ಮೆ ಒಂದೊಂದು ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ. ನಾವು ಒಂದ್ಸರಿ ಕೊಟ್ಬಿಟ್ಟು ನಮ್ಗೆ ಬೇಡ ಅಂತ ಹೇಳಂಗಿಲ್ಲ. ಪ್ರತಿ ಬ್ಯಾಂಕ್ ಅವರು ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಗೆ ಅದನ್ನ ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವೊಂದು ಮುಚ್ಚಳಿಕೆಯನ್ನು ಬರ್ಕೊಡ್ಬೇಕಾಗತ್ತೆ ಅಷ್ಟೇ. ಇದನ್ನ ಒಂದು ಫಾಲೋ ಅಪ್ ಮಾಡಿ. ಬಟ್ ತುಂಬಾ ಜನ ಎಲ್ಲರೂ ನಾವು ಸಜೆಸ್ಟ್ ಮಾಡೋದನ್ನಂದ್ರೆ ಈಗ ಪ್ರಾಕೃತಿಕ ವಿಕೋಪ ಏನಾದ್ರೂ ಆದ್ರೆ PMFBY ಅಂತ ಒಂದು ಸ್ಕೀಮ್ ಅಲ್ಲಿ ನೀವು ಇದ್ರೆ ಅದರಿಂದ ನಿಮ್ಗೆ ರೈತರಿಗೆ ಎಲ್ಲಾನು ಉಪಯೋಗ ಆಗತ್ತೆ. ಮತ್ತೆ ಇದರ ಜೊತೆಗೆ ಪ್ರಧಾನ ಮಂತ್ರಿ ಜನ್ ಜೀವನ್ ಬಿಮಾ ಯೋಜನಾ, ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನಾ, ಅದು ಎಲ್ಲ ಇದೆ. ವರ್ಷಕ್ಕೆ 436 ಮತ್ತೆ ಒಂದು ವರ್ಷಕ್ಕೆ 20 ರೂಪಾಯಿ ಕಟ್ಟೋದಷ್ಟೇ. ಅದು ನೀವು ದಿನ ಒಂದು ಚಹಾ ಕುಡದಷ್ಟು ಬೆಲೆನೂ ಆಗೋದಿಲ್ಲ. ಸುಮಾರು ಜನಕ್ಕೆ ಅರಿವಿದೆ. ಇದನ್ನ ನೀವು ಎಲ್ಲಾ ನಿಮ್ಮ ರೈತ ಬಾಂಧವರಿಗೂ ಹೇಳಿ ಬ್ಯಾಂಕ್ ಅಲ್ಲಿ ಹೋಗಿ ಅದರನ್ನ ನೋಂದಣಿ ಮಾಡ್ಕೋಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕಂದ್ರೆ ಈಗ ತುಂಬಾ ಪ್ರಾಕೃತಿಕ ವಿಕೋಪಗಳಾದಾಗ ಕೆಲವರಿಗೆ ಎಷ್ಟು 4 ಲಕ್ಷ ಸಿಗತ್ತೆ, ಮತ್ತೆ ಆಕ್ಸಿಡೆಂಟಲ್ ಡೆತ್ ಆ ರೀತಿ ಎಲ್ಲ ಆದಾಗ ಸೊ ಇದರ ಒಂದು ಉಪಯೋಗವನ್ನ ಪಡ್ಕೋಬೇಕು ಅಂತ. ಈಗ ನಬಾರ್ಡ್ ವತಿಯಿಂದ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯನ್ನು ಸೇರಿ ಆಗ್ರೋ ಪ್ರೊಸೆಸಿಂಗ್ ಯೂನಿಟ್ ಅಂತ ಮಾಡ್ತಾ ಇದೀವಿ. ಇದರಲ್ಲಿ ರಾಯಚೂರಲ್ಲಿ ಜವಳಗೇರದಲ್ಲಿ ಕಡಲೆ ಮತ್ತು ತೊಗರಿ ಅದರ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸೋದಕ್ಕೆ ಈಗ ಶುರು ಮಾಡಿದೀವಿ. ಇದರ ಉಪಯೋಗವನ್ನು ಕೂಡ ರೈತರು ಪಡ್ಕೋಬೇಕು. ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಿರಿಧಾನ್ಯಗಳು ಮಿಲೆಟ್ ವ್ಯಾಲ್ಯೂ ಚೈನ್ ಪಾರ್ಕ್ ಅಂತ ಅದಕ್ಕೂ ನಬಾರ್ಡ್ ಕಡೆಯಿಂದ ಫಂಡಿಂಗ್ ವ್ಯವಸ್ಥೆ ಇದೆ. ಇದರ ಎಲ್ಲಾ ಉಪಯೋಗಗಳನ್ನು ನೀವು ಮಾಡ್ಕೋಬೇಕು ಅಂತ ಹೇಳ್ತೇನೆ. ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ಹಮ್ಮಿಕೊಂಡಂತಹ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಸಾವಯವ ಕೃಷಿಕರು ಹಾಗೂ ಪ್ರಗತಿಪರ ರೈತರುಗಳಾದಂತಹ ಶ್ರೀಯುತ ಅಚ್ಯುತ ರೆಡ್ಡಿಯವರು ಸಾವಯವ ಕೃಷಿಯ ಮಹತ್ವ ಹಾಗೇನೆ ರಾಸಾಯನಿಕ ಬಳಕೆಯಿಂದಾಗಿ ಆಹಾರದಲ್ಲಿ ಆಗುವಂತಹ ವ್ಯತಿರಿಕ್ತ ಪರಿಣಾಮಗಳು ಹಾಗೂ ಆರೋಗ್ಯದ ತೊಂದರೆಗಳ ಕುರಿತು ತಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ನಾನು ಇಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ನಾವು ಇಬ್ಬರಿದ್ದೀವಿ, ಬಸವಣ್ಣಪ್ಪರ ಕ್ಲೈಂಟ್ಸ್ ನಾನು ಮತ್ತು ಚಂದ್ರಶೇಖರ್ ಯಾಪಲ್ಲಿನಿ ಅಂತ. ನಾವು ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡಿ ಸುಮಾರು 4 ವರ್ಷದಿಂದ ಈಗ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹೇಳೋದಿಷ್ಟೇ, ಈಗಾಗಲೇ ಒಕ್ಕಲತನ ಅಂತಂದ್ರೆ ರಸಗೊಬ್ಬರಗಳ ಶುರು ಇದೆ, ಒಂದು ಒಕ್ಕಲುತನ ಅನ್ನುವಂತ ಒಂದು ಪರಿಸ್ಥಿತಿ ಇವತ್ತಿನ ರೈತರಲ್ಲಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಇವತ್ತು ಬರಬರ್ತಾ ಸುಮಾರು 30 ವರ್ಷಗಳಿಂದ ನಾನು ಕೃಷಿ ಪ್ರಾರಂಭ ಮಾಡಿದೆ. ಅವಾಗ ಮೊದಲಿಗೆ 1 ಚೀಲ DAP ಹಾಕ್ತಿದ್ವಿ ಒಂದು ಭತ್ತಕ್ಕೆ 1 ಎಕರೆಗೆ. ಹೊಸದಾಗಿ ಅವಾಗ ರಸಗೊಬ್ಬರ ಇದು ಮಾಡಿದ್ರು. ನಮ್ಮ ಭೂಮಿ ಅವತ್ತು ರಚನೆ ಮತ್ತು ಒಂದು ಅದರದೊಂದು ಸ್ಟ್ರಕ್ಚರ್ ಅಂತ ಒಂದಿರುತ್ತೆ, ಅದು ಬಹಳ ಚೆನ್ನಾಗಿತ್ತು. ಆ 1 ಚೀಲ ಗೊಬ್ಬರ ಕೊಟ್ಟ ಕೂಡಲೇ ನಮ್ಗೆ 25 ಚೀಲ ಇರೋದು 35 ಚೀಲ ಬಂದ್ಬಿಡ್ತು. ಅವಾಗ ಎಲ್ಲರೂ ಅದನ್ನ ಏನ್ ಮಾಡ್ಬಿಟ್ರು, 3 ವರ್ಷ ಆದ್ಮೇಲೆ 2 ಚೀಲಕ್ಕೆ ಬಂತು, 6 ವರ್ಷ ಆದ್ಮೇಲೆ 4 ಚೀಲಕ್ಕೆ ಬಂತು. ಇವತ್ತು ಎಕರೆಗೆ ಒಂದು 10 ಚೀಲ ಸುರಿತಾ ಇದೀವಿ ನಾವು ಗದ್ದೆಗೆ. ಆದ್ರೆ ಬೆಳೆ ಮಾತ್ರ ಅಷ್ಟೇ ಇದೆ, ರಸಗೊಬ್ಬರ ಚೀಲಗಳು ಹೆಚ್ಚಾ ಇದ್ವು, ಆದ್ರೂ ನಮ್ಗೆ ಎಕರೆಗೆ ಏನು ಬರಬೇಕು ಅದೇ ಬೆಳೆ ಬರ್ತಾ ಇದೆ. ಅಂದ್ರೆ ಅದ್ ಕಾರಣ ಏನು, ಭೂಮಿಯಲ್ಲಿ ದಿನ ದಿನಕ್ಕೆ ಅದರ ಸತ್ವ ಕಳ್ಕೊಳ್ತಾ ಇದೆ ಅಂತ ಅರ್ಥ. ಆದ್ರಿಂದ ಇದ್ರ ಜೊತೆಗೆ ನಾವು ಜೈವಿಕ ಗೊಬ್ಬರಗಳು ಏನ್ ಇಲ್ಲೆಲ್ಲ ತಂದಿಟ್ಟಿದಾರಲ್ಲ, ಇವೆಲ್ಲ ಬಳಸೋದ್ರಿಂದ ಭೂಮಿ ಆರೋಗ್ಯನೂ ಇಂಪ್ರೂವ್ ಆಗ್ತದೆ, ಅದರಿಂದ ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗ್ತದೆ ಅಂತೇಳಿ ನಮ್ಮ ಎಲ್ಲ ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈಗಾಗಲೇ ಕ್ಯಾನ್ಸರ್ ಅನ್ನುವಂತ ಒಂದು ಪೀಡು ನಮ್ಮ ಗ್ರಾಮದಲ್ಲೇ 10 ವರ್ಷದ ಒಂದು ಮಕ್ಕಳು 3 ಜನ ಇವತ್ತು ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಅದರಲ್ಲಿ ಇವತ್ತೇ ಒಂದು ಮರಣ ಕೂಡ ಆಗಿದೆ. ಕ್ಯಾನ್ಸರ್ 10 ವರ್ಷದ ಒಂದು ಹುಡುಗ ಇವತ್ತು ಮರಣ ಹೊಂದಿದ್ದಾನೆ ನಮ್ಮ ಗ್ರಾಮದಲ್ಲಿ. ಆದ್ರಿಂದ ತಾವೆಲ್ಲ ಮುಂದಿನ ಪೀಳಿಗೆಗೋಸ್ಕರ ಆದರೂ ಈ ರಸಗೊಬ್ಬರಗಳನ್ನ ಕಡಿಮೆ ಮಾಡ್ತಾ ಮತ್ತೆ ಒಂದು ಭೂಮಿ ಆರೋಗ್ಯನ ಕಾಪಾಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಹಿಂದೆ ನಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಾವು, ಸಾಯಿಲ್ ಕಾರ್ಬನ್, ಅದು 3% ಇತ್ತು. ಇವತ್ತು ನಮ್ಮ ಭೂಮಿಯಲ್ಲಿ 0.2% ಆಗಿದೆ. ಅಂದ್ರೆ ಅದು ಇನ್ನೂ ಒಂದು 10-12 ವರ್ಷ 20-20 ವರ್ಷದಲ್ಲಿ ಅದನ್ನು ಹೋಯ್ತು ಅಂದ್ರೆ ನಮ್ಮ ಭೂಮಿ ಒಂದು ಬಂಡೆ ತರ ಆಗಿಬಿಡ್ತು. ಆದ್ರಿಂದ ತಾವೆಲ್ಲ ಇದ್ರ ಬರ ಒಂದೇ ದಿವಸ ನೀವು ಸಾವಯವಕ್ಕೆ ಬರಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಂತ ಸ್ವಲ್ಪ ಸ್ವಲ್ಪ ವರ್ಷ ವರ್ಷ ಒಂದು ಭೂಮಿ ಆರೋಗ್ಯನ ಒಂದು ಕಾಪಾಡಿಕೊಂಡು ಹೆಚ್ಚಿನ ಇಳುವರಿ ಪಡೆದು ತಾವು ಎಲ್ಲರೂ ಒಂದು ಸಾವಯವ ಕೃಷಿಗೆ ಬರಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲರೂ ಇವತ್ತು ನಮ್ಮ ಭಾರತದಲ್ಲಿ, ಪ್ರಪಂಚದಲ್ಲಿ ಭಾರತ ಇದೇ ರೀತಿ ಮುಂದುವರೆದ್ರೆ ಪ್ರಪಂಚದಲ್ಲಿ ಭಾರತ ಕ್ಯಾನ್ಸರ್ ರಾಜಧಾನಿ ಆಗೋದ್ರಲ್ಲಿ ಸಂದೇಹವಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಈಗಾಗಲೇ ನಾವು ಡಯಾಬಿಟಿಸ್ ರಾಜಧಾನಿ ಆಗಿಬಿಟ್ಟಿದೀವಿ, ಇನ್ನು ಮುಂದೆ ಬ್ರೈನ್ ಟ್ಯೂಮರ್, ಹಾರ್ಟ್ ಅಟ್ಯಾಕ್ ಎಲ್ಲ ರೋಗಗಳು ಸತೆ ನಾವೇ ಆಹ್ವಾನ ಮಾಡ್ತಾ ಇದೀವಿ. ಇವೆಲ್ಲ ಆಗಬಾರದು ಮುಂದಿನ ಪೀಳಿಗೆಯಲ್ಲಿ ಅಂತಂದ್ರೆ ನಾವು ಸಾವಯವ ಕೃಷಿಗೆ ಬರಬೇಕಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಎಲ್ ಇವರುಗಳು ಮಾತನಾಡಿ, ಕೃಷಿ ಇಲಾಖೆಯಲ್ಲಿ ಲಭ್ಯವಿರುವ ವಿವಿಧ ಯೋಜನೆಗಳು ಹಾಗೆಯೇ ಈ ವರ್ಷದ ಮುಂಗಾರಿನಲ್ಲಿ ತಾವು ಹಮ್ಮಿಕೊಂಡಿರುವಂತಹ ವಿವಿಧ ಕಾರ್ಯಕ್ರಮಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನ ನೀಡಿದರು. ಇಲಾಖೆ ಯೋಜನೆಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದ್ದಾವೆ. ಏನಂತಂದ್ರೆ ಕೃಷಿ ಯಾಂತ್ರೀಕರಣ ಸ್ಕೀಮ್ ಅಲ್ಲಿ ನಾವು ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ನ ಜನರಲ್ ಕ್ಯಾಟಗರಿ ಅವರಿಗೆ 50% ಸಬ್ಸಿಡಿ ಮತ್ತೆ ಕ್ಯಾಟಗರಿ ರೈತರಿಗೆ 90% ಸಬ್ಸಿಡಿಯಲ್ಲಿ ಕೊಡ್ತೀವಿ. ಹಂಗೆ 2 ಎಕರೆಗೆ ಸೀಮಿತವಾಗಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಇಲ್ಲೆಲ್ಲ ನೋಡ್ತಾ ಇದೀವಿ, ನಿಮ್ ತುಂಬಾ ತೋಟಗಾರಿಕೆ ಬೆಳೆಗಳಿದಾವೆ. ಸೊ ಬಹುಶಃ ನಮ್ಮ ರಾಯಚೂರು ತಾಲೂಕಲ್ಲಿ ಚಂದ್ರಬಂಡ ಹೋಬಳಿಯಲ್ಲಿರಷ್ಟು ಬೆಳೆ ವೈವಿಧ್ಯತೆ ಎಲ್ಲೂ ಇಲ್ಲ. ಸುಮಾರು ಡೈವರ್ಸಿಫಿಕೇಶನ್ ಇದೆ, ಅಗ್ರಿಕಲ್ಚರ್ ಮಾಡ್ತಾರೆ, ಹಾರ್ಟಿಕಲ್ಚರ್ ಮಾಡ್ತಾರೆ, ಲೈವ್ ಸ್ಟಾಕ್ ಫಾರ್ಮಿಂಗ್ ಇದೆ. IFSC ಗೆ ಸಂಬಂಧಪಟ್ಟಂಗೂ ನಮ್ಮ ಹತ್ರ ಸುಮಾರು ಸ್ಕೀಮ್ಸ್ಗಳಿದಾವೆ. ಅದರಲ್ಲಿ ಈ ವರ್ಷ ಒಂದು ಹೊಸ ಸ್ಕೀಮು ನ್ಯಾಚುರಲ್ ಫಾರ್ಮಿಂಗ್ಗೆ ಎನ್ಕರೇಜ್ ಮಾಡ್ಲಿಕ್ಕೆ ಅನ್ನೋ ಕಾರಣಕ್ಕೆ ಒಂದು ಸ್ಕೀಮ್ ಬಂದಿದೆ. ಸೊ ಚಂದ್ರಬಂಡ ಹೋಬಳಿಯಲ್ಲಿ ಒಂದು ಕ್ಲಸ್ಟರ್ನ ಆಯ್ಕೆ ಮಾಡಿಕೊಂಡು ಯಾರು ರೈತರು, ಅಚ್ಯುತ್ ರೆಡ್ಡಿ ಸಾಹೇಬ್ರು ಆಲ್ರೆಡಿ ಹೇಳ್ದಂಗೆ ಯಾರು ರೈತರು ಆಲ್ರೆಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಇದಾರೆ ಅಂತವ್ರೊಬ್ಬರನ್ನ ನಾವು ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಒಂದು 100 ಜನ ರೈತರನ್ನ ಒಂದು ಕ್ಲಸ್ಟರ್ ಮಾಡಿಕೊಂಡು ಅಟ್ಲೀಸ್ಟ್ 100 ಹೆಕ್ಟರ್ಸ್ ಜಾಗ ಆದ್ರೂ ಈ ವರ್ಷ ಅಟ್ಲೀಸ್ಟ್ ಒಂದು ಬಫರ್ ಝೋನ್ ಆಗಿ ಬರಲಿ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಆ ಸ್ಕೀಮು ಈ ವರ್ಷದಿಂದ ಚಾಲ್ತಿ ಮಾಡ್ತಾ ಇದೀವಿ. ಅದಲ್ಲದೆ ಸಹ ಇನ್ನೊಂದು ನಮ್ದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೇಳಿ, ಅದರಲ್ಲೂ ಸಹ ಏನಂತಂದ್ರೆ ಸಾವಯವ ಕೃಷಿಗೆ ಒತ್ತು ಕೊಡಂತ ರೈತರನ್ನ ಸೆಲೆಕ್ಟ್ ಮಾಡಿಕೊಂಡು 4-5 ಘಟಕಗಳು ಯಾರ್ಯಾರು ಮಾಡ್ಕೊಳ್ತಿದ್ದಾರೆ ಅದ್ರದೊಂದು ವೆರಿಫಿಕೇಶನ್ ಮಾಡಿ ಅವರಿಗೆ ಒಂದು ಏನಂತಾರಲ್ಲ ಸ್ಟಾರ್ಟಿಂಗ್ ರೂಪದಲ್ಲಿ ಒಂದು ಏನಂತಾರಲ್ಲ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಲ್ಲಿ ಒಂದು ಸಬ್ಸಿಡಿನ ಕೊಟ್ಬಿಟ್ಟು ಅಂತ ರೈತರನ್ನ ನೋಡ್ಕೊಂಡ್ಬಿಟ್ಟು ಇನ್ನಷ್ಟು ಜನ ಸಾವಯವ ಮಾಡ್ಲಿ ಅಂತ ಹೇಳಿ ಅದನ್ನ ಒಂದು ನಾವು ಈ ವರ್ಷ ಅದೊಂದು ಸ್ಕೀಮ್ನ ಮಾಡ್ತಾ ಅನುಷ್ಠಾನ ಮಾಡ್ತಾ ಇದೀವಿ. ಅದಲ್ಲದೆ 29ನೇ ತಾರೀಕಿಂದ ಈ ದಿನದವರೆಗೂ ಒಂದು 15 ದಿನಗಳ ಕಾಲ ಆಲ್ರೆಡಿ ಏನಂತಾರಲ್ಲ ಪೂರ್ವ ಮುಂಗಾರು ತಾಂತ್ರಿಕತೆಗಳ ಬಗ್ಗೆ ಆಲ್ರೆಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳಾಯ್ತು ಮತ್ತೆ ನಮ್ಮ ICAR ಇಂದ ವಿಜ್ಞಾನಿಗಳಾಯ್ತು, ನಿಮ್ಗೆ ಅನೇಕ ತಂತ್ರಜ್ಞಾನಗಳ ಬಗ್ಗೆ ಹೇಳಿದ್ದಾರೆ. ಸೊ ಅದಲ್ಲೇ ಸಹ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಸಣ್ಣ ರೈತರ ಸಭೆಗಳನ್ನ ಮಾಡಿ ನಿಮ್ಗೆ ಆಲ್ರೆಡಿ ಎಲ್ಲ ತಾಂತ್ರಿಕತೆಗಳನ್ನ ತಿಳಿಸ್ತಾ ಇದೀವಿ. ಈ ಎಲ್ಲ ತಾಂತ್ರಿಕತೆಗಳನ್ನ ನೀವು ಸಮಯಾನುಸಾರ ನಿಮ್ಮ ಫೀಲ್ಡ್ ಅಲ್ಲಿ ಅನುಷ್ಠಾನ ಮಾಡಿದೆ ಉತ್ತಮ ಬೆಳೆನ ತಗೋಬಹುದು. ಸ್ಕೀಮ್ಸ್ ಗಳ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತೇ ಇದೆ, ಯಾವ್ದಾದ್ರು ಒಂದು ಹೊಸ ಸ್ಕೀಮ್ ಅಂತಂದ್ರೆ ನಾವು ಪ್ರಚಾರ ಮಾಡ್ತೀವಿ. ಅಂಡ್ ಮೋರ್ ಓವರ್ ಇಲ್ಲೆಲ್ಲ ಬಹಳ ವೆಲ್ ಎಜುಕೇಟೆಡ್ ಫಾರ್ಮರ್ಸ್ ಇದಾರೆ. ಅಂಡ್ ಮೋರ್ ಓವರ್ ನಾಗನಗೌಡ್ರ ಆಯ್ತು, ಅಚ್ಯುತ್ ರೆಡ್ಡಿ ಸಾಹೇಬ್ರ ಆಯ್ತು, ಏನಂತಂದ್ರೆ ಎಲ್ಲ ಇಲ್ಲಿ ಡೇ ಟು ಡೇ ಡೆವಲಪ್ಮೆಂಟ್ಸ್ ನ ಅವರು ಅಪ್ಡೇಟ್ ಮಾಡ್ತಾನೆ ಇದಾರೆ. ಹಂಗಾಗಿ ನಿಮ್ಗೆ ಡೌನ್ ದ ಲೈನ್ ಎಲ್ಲ ಹೇಳ್ತಾ ಇದಾರೆ. ಅದಲ್ಲದೆ ಸಹ ಒಂದ್ ಏನಾದ್ರೂ ನಿಮ್ಗೆ ಒಂದು ಹೊಸ ತಾಂತ್ರಿಕತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ವರ್ಷ ನಾವು ನಮ್ದೇ ಆದ ಯೂನಿವರ್ಸಿಟಿಯಿಂದ GRJ 811 ಏನ್ ಬಿಡುಗಡೆ ಮಾಡಿದ್ದಾರೆ ತೊಗರಿದು, ಅದನ್ನ ನಾವು ನಮ್ಮ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಮಿನಿ ಕಿಟ್ ಅಂತ ಕೊಡ್ತಾ ಇದೀವಿ. ಅಂದ್ರೆ ಫ್ರೀ ಆಗಿ ರೈತರಿಗೆ ಕೊಡ್ತಾ ಇದೀವಿ ಒಂದ್ ಹೆಕ್ಟರ್ಗೆ ಆಗೋಷ್ಟು. ಸೊ ಅದನ್ನ ಇವಾಗ ಆಲ್ರೆಡಿ TS3 ಯಾರು ವೆಲ್ ಎಸ್ಟಾಬ್ಲಿಶ್ಡ್ ವೆರೈಟಿ ಇದೆ ನಮ್ ತೊಗರಿಗೆ, ಬಟ್ ಏನಂತಂದ್ರೆ ಅದರದೇ ಇನ್ನೊಂದು ಕಾಂಪಿಟೇಟಿವ್ ವೆರೈಟಿನೂ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಈ ಸಲ ನೀವು ಒಂದ್ ಸ್ವಲ್ಪ ಬೆಳೆನ ಹಾಕೊಂಡು, ನಾವು ಒಂದು ಕ್ಲಸ್ಟರ್ ಮಾಡಿದೀವಿ, ದೊಂಗರಾಂಪುರ ಆಯ್ತು, ಮಂಡಲ್ಗೆರ ಆಯ್ತು, ಒಡ್ಡೆಪಲ್ಲಿ, ಆಪಲ್ದಿನಿ, ಸೊ ಕ್ಲಸ್ಟರ್ಸ್ ನ ಆಯ್ಕೆ ಮಾಡ್ಕೊಂಡಿದೀವಿ. ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟೆಡ್ ರೈತರು ಇದ್ರೆ ನಮ್ಮ ಏನಂತಾರಲ್ಲ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ದೆಲ್ಲ ದಾಖಲಾತಿಗಳನ್ನ ಕೊಟ್ಟು ಆ ಮಿನಿ ಕಿಟ್ ಗಳನ್ನ ಉಚಿತವಾಗಿ ತಗೊಳ್ಬಹುದು. ಸೊ ತಗೊಂಡು ಅದೇನ್ ಇಳುವರಿ ಬರ್ತದೆ ನಮ್ಗೂ ಫೀಡ್ಬ್ಯಾಕ್ ಕೊಡಿ. ಸೊ ನಾವು ಮೇಲ್ಗಡೆ ಎಲ್ಲ ಕೊಟ್ಬಿಟ್ಟು ಅದ್ರದ್ದು ಇನ್ನ ಜಾಸ್ತಿ ಏರಿಯಾನ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಾಗಿ ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ಸಾಂಕೇತಿಕವಾಗಿ ಜೊತೆಯಿಂದ ನಾವು ಅದನ್ನ ಸಾಂಕೇತಿಕವಾಗಿ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇವಾಗ ಆಲ್ರೆಡಿ ಏನ್ 15 ದಿನಗಳಿಂದ ತಾಂತ್ರಿಕತೆಗಳನ್ನೆಲ್ಲ ಹೇಳಿದ್ದಾರೆ, ಆ ಸಲಹೆಗಳನ್ನ ನೀವು ನಿಮ್ಮ ಸಕಾಲದಲ್ಲಿ ನಿಮ್ಮ ಫೀಲ್ಡ್ ಅಲ್ಲಿ ಅನುಷ್ಠಾನ ಮಾಡ್ತೀರಿ ಅಂತ ನಾವು ಭಾವಿಸ್ತಾ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಮಾತನಾಡಿ ಸಾವಯವ ಕೃಷಿಯ ಮಹತ್ವ, ಜೊತೆಗೆನೆ ರೈತ ಬಾಂಧವರ ಇಚ್ಛಾಶಕ್ತಿ, ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ರಾಯಚೂರು ಕೃಷಿ ವಿಜ್ಞಾನಗಳ ಕೇಂದ್ರದ ಸದುಪಯೋಗವನ್ನ ಮಾಹಿತಿಯನ್ನ ಪಡೆದುಕೊಂಡು ಕೃಷಿಯನ್ನ ಮಾಡಬೇಕೆಂದು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಆಡಿದ್ರು. ಈ ಒಂದು 15 ದಿನಗಳ ಕಾಲ ಕೃಷಿ ಬಗ್ಗೆ ಮುಂಗಾರಿ ಅಭಿಯಾನ ಅಂತ ಈಗಲೇ ಮುಂಚೆ ಮಾಡ್ತಿದ್ವಿ ಗುರುವಾರ ಹೇಳದಂಗೆ, ಆದ್ರೆ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನಿಗಳು ಅಷ್ಟೇ ಜಾಯಿನ್ ಆಗ್ತಿದ್ರು. ಈಗ ಈ ಸರಿ ICAR ವಿಜ್ಞಾನಿಗಳು ಮತ್ತೆ ಎಲ್ಲ ವಿವಿಧ ನಬಾರ್ಡ್ ಆಗಿರ್ಬೋದು ಬೇರೆ NGOs ಜೊತೆಗೆ ಸೇರಿ ಎಲ್ಲಾ ಕಾರ್ಯಕ್ರಮ ಸದೃಢವಾಗಲಿ ಅಂತಂದು ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಒಂದು ನೇತೃತ್ವದಲ್ಲಿ ಇದು ಇನಾಗ್ರೇಷನ್ ಆಗಿದೆ. ಒಟ್ಟಾರೆ ಒಟ್ಟು ಇಡೀ ನಮ್ಮ 700 ಹೇಳಿದ್ರಲ್ಲಿ ಜಿಲ್ಲೆಗಳಲ್ಲಿ ಒಟ್ಟಾರೆ ನಮ್ಮ ದೇಶದಲ್ಲಿ ಹೇಳ್ಬೇಕಂದ್ರೆ ಇಷ್ಟು ಇಡೀ ನಮ್ಮ ದೇಶದಲ್ಲಿ ಸುಮಾರು 1,00,000,000 ಜನಕ್ಕೆ ಒಂದೇ ಸರಿ ಇದನ್ನ ಒಂದೇ ದಿನದಲ್ಲೇ ಒಂದ್ 2 ಕೋಟಿ ಒಂದೇ ದಿನ ಆಗಿದೆ, ಫಸ್ಟ್ ದಿನ ರೈತರಿಗೆ ಮುಟ್ಟಿದೆ. ಅಂತ ಒಂದು 1,00,000,000,000 ಜನಕ್ಕೆ ಮುಟ್ಟಲೆ ನನ್ನ ಉದ್ದೇಶದಿಂದ ಆ ಜಿಲ್ಲೆಯಲ್ಲಿ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ನಿರಂತರ ಕೆಲಸ ಮಾಡ್ತವೆ. ಅವ್ರು ಏನೇನು ಕಾರ್ಯಕ್ರಮಗಳು ಹಮ್ಮಿಕೋಬೇಕು, ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಮುಂಗಾರಿ ಅಧಿವೇಶನದಲ್ಲಿ ನೀವು ಏನ್ ಯಾವ ತರ ಮಳೆ ಬರ್ತದೆ, ಅದಕ್ಕೆ ಯಾವ ರೀತಿ ನೀವು ವ್ಯವಸಾಯ ಕ್ರಮಗಳನ್ನು ಅಳವಡಿಸ್ಕೋಬೇಕನ್ನೋದು, ಯಾವ ತಳಿ ಹಾಕ್ಬೇಕು, ಬೆಳೆ ಹಾಕ್ಬೇಕು, ಅದ್ರಲ್ಲಿ ಬರ್ತಕ್ಕಂಥ ಕಳೆ ಏನು, ಮತ್ತೆ ಹೊಸ ಹೊಸ ತಳಿಗಳು ಯಾವಿದ್ದಾವೆ. ಈ ನಬಾರ್ಡ್ ಸ್ಕೀಮ್ನಿಂದ ಹೇಳಿದ್ರು ಮತ್ತು ದೀಪ ಅವರು ಅವ್ರ ಇಲಾಖೆ, ಯಾಕಂದ್ರೆ ಗೊತ್ತಾಗೋದಿಲ್ಲ ಬಹಳಷ್ಟು ರೈತರಿಗೆ. ಈಗ ಅವ್ರಿಗೆ ಹಳ್ಳಿಯಲ್ಲಿ ಇರ್ತಾರೆ, ಅವ್ರಿಗೆ ಬಂದು ನಮ್ಮ ಏನು ಯಾವ ಸ್ಕೀಮ್ಸ್ ಇದಾವೆ, ಏನೇನಿದಾವೆ, ಯಾವ ಇಲಾಖೆಯಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಲ್ಲ. ಅದಕ್ಕೋಸ್ಕರ ಹಳ್ಳಿ ರೈತರ ಹತ್ರನೇ ನಮ್ಮ ವಿಜ್ಞಾನಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಅವರವ್ರ ಹಳ್ಳಿಗಳಿಗೆ ಬಂದು ಮಾಹಿತಿ ಕೊಟ್ಟು ಹೆಚ್ಚಿನ ಒಂದು ಜನಸಂಖ್ಯೆ ಆಗ್ಬೇಕು. ಈಗಾಗಲೇ ಮೊಬೈಲು ಮತ್ತು TV ರೇಡಿಯೋ ನಿಮ್ಗೆಲ್ಲ ಇರೋದ್ರಿಂದ ಈಸಿಯಾಗಿ ಸಿಗ್ತದೆ, ಆದ್ರೂ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಹಳ್ಳಿ ಹಳ್ಳಿಗೆ ಬಂದು ನಿಮ್ಗೆ ವಿವಿಧ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗ ನಮ್ಮ ಬಸವಣ್ಣಪ್ಪ ಹೇಳಿದ ಪ್ರಕಾರ ಸಾವಯವ ಕೃಷಿ, ಸಾವಯವ ಕೃಷಿ ಮೊದಲೆಲ್ಲ ಕೃಷಿ ಸಾವಯವ ಕೃಷಿನೇ ಇತ್ತು, ಮತ್ತೆ ಅದರಿಂದ ಕನ್ವರ್ಟ್ ಆಗಿ ಮತ್ತೆ ನಾವು ರಾಸಾಯನಿಕ ಕೃಷಿ ಬಂದ್ವಿ, ಮತ್ತೆ ತಿರ್ಗಿ ಚಕ್ರ ಮೇಲೆ ಬಂದು ಮತ್ತೆ ತಿರ್ಗಿ ಅಲ್ಲಿಗೆ ಬರ್ತದೆ. ಸೊ ಹಂಗೆ ಟರ್ನ್ ಆಗಿ ಬರ್ತದೆ ರೀ, ನಿರಂತರ ಇದು ಹಂಗೆ ಹೋಗ್ತಿರ್ತದೆ. ಇದು ಹೆಂಗಾಯ್ತಪ್ಪ ಅಂತಂದ್ರೆ, ನಮಗೆ ಸ್ವತಂತ್ರ ಬಂದ ಟೈಮಲ್ಲಿ ಕಡಿಮೆ ಜನಸಂಖ್ಯೆ ಇದ್ವಿ, ಇಷ್ಟೊಂದು ಜನ ಇದ್ದಿಲ್ಲ ಅವಾಗ, ಆದ್ರೆ ಊಟ ಸಿಗ್ತಿದ್ದಿಲ್ಲ ನಮಗೆ, ಬಹಳಷ್ಟು ಸಮಸ್ಯೆ ಇತ್ತು. ನಾವು ಹೊಸ ಹೊಸ ತಳಿಗಳು ಬಿಡುಗಡೆ ಮಾಡಿದ್ವಿ, ತಳಿಗಳಿಗೆ ಶಕ್ತಿ ಜಾಸ್ತಿ ಆಯ್ತು, ಹೆಚ್ಚು ಒಂದು ಗೊಬ್ಬರ ಬೇಕಾದ್ರೆ ಮತ್ತೆ ಹೆಚ್ಚೆಚ್ಚು ಆಹಾರ ಬೇಕು, ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಊಟ ಮಾಡ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಇಳುವರಿ ಬಂದ್ರೆ ಹೆಚ್ಚೆಚ್ಚು ಅದಕ್ಕೆ ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹೊಸ ಹೊಸ ತಳಿಗಳು ಬಿಡುಗಡೆ ಮಾಡಿದ್ವಿ, ಸಾಕಷ್ಟು ಆಹಾರ ಉತ್ಪಾದನೆ ಮಾಡಿದ್ವಿ. ಈಗ ನಮಗೆ ಬೇರೆ ದೇಶಕ್ಕೆ ಕೊಡೋಂತ ಶಕ್ತಿ ಇದೆ, ನಾವು ಯಾರಿಗಿಲ್ಲ, ನಮಗೆ ಕಡಿಮೆ ಇಲ್ಲ. ಆದರೆ ನಾವು ಯಾವುದೇ ಮಾಡಬೇಕಾದ್ರೂ ಇತಿ ಮಿತಿಯಲ್ಲಿ ಇರಬೇಕು, ಮಿತಿ ಮೀರಿಬಿಟ್ರೆ ಅಮೃತನು ವಿಷ ಆಗ್ಬಿಡ್ತದೆ. ಆ ನಿಟ್ಟಿನಲ್ಲಿ ನಾವು ಆ ಸ್ಟೇಜ್ಗೆ ಹೋಗ್ಬಿಟ್ಟಿದ್ವಿ. ಹೆಂಗಂದ್ರೆ ಹಂಗೆ ಹಾಕೋದು, ಯಾವ ಟೈಪ್ ಹಾಕೋದ, ಅದು ಯಾವ ಮೆಥಡ್ ಅಲ್ಲಿ ಹಾಕಲ್ಲ, ಯಾವ ಬೆಳೆಗೆ ಶಿಫಾರಸ್ ಮಾಡಿರ್ತೀವಿ, ಯಾವ್ದಕ್ಕೆ ಹಾಕ್ಬೇಕು, ಯಾವ್ದಕ್ಕಿಲ್ಲ. ನಾವು 10 ಶಿಫಾರಸ್ ಮಾಡಿರ್ತೀವಿ, ಈ ತರಕಾರಿಗೆ ಬಂದು ಹೊಡಿತಾರೆ, ಏ ಹೊಡಿತದ ಇದನ್ನು ಗುಳ ಹೋಗ್ಬಿಡ್ತದ ಅಂದ ಹೊಡೆದು ಬಿಡ್ತಾರೆ. ಅವಾಗ ಏನಾಗುತ್ತೆ, ಈ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಅಂತ ಗೊತ್ತಾಗತ್ತೆ, ಏ ಒಳ್ಳೆ ಚೆನ್ನಾಗಿ ಬರ್ತದೆ ಇದು ಹೊಡಿರಿ ಅಂತ ಹೇಳ್ಬಿಡ್ತಾರೆ. ಆ ರೀತಿ ಆಗ್ಬಾರ್ದು. ಯಾವ್ದಕ್ಕೆ ಯಾವ್ದು ಶಿಫಾರಸ್ ಮಾಡಿದರೆ, ಯಾವ ಸಮಯದಲ್ಲಿ ಮಾಡಿದರೆ ಅಂತ ಬಹಳ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ ಉಳುಕ ಒಡೆದದ್ದು ಔಷಧ ಬೇರೆ, ನಾವು ತಿನ್ನದೇ ಬೇರೆ. ನಾವು ತಿಂದಾದ್ಮೇಲೆ ಅದೇನಾಗುತ್ತಂದ್ರೆ ನಮ್ಮ ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಕಬ್ಬಿನಾಂಶದ ಎಲ್ಲೆಲ್ಲಿ ಕಬ್ಬು ಇರ್ತದಲ್ಲ ಆ ಒಂದು ಇದರಲ್ಲಿ ಸೇರ್ಕೊಂಡು ಆಗ್ತದೆ. ಜಾಸ್ತಿ ದಿನ ಆದಂಗಲ್ಲ ಆದಂಗಲ್ಲ ಲಾಸ್ಟ್ ದಿನ ರಿಪೋರ್ಟ್ ಆಗಿ ಬರ್ತದೆ ನಿಮ್ ಕ್ಯಾನ್ಸರ್ ಅಂತ. ಅದಕ್ಕೋಸ್ಕರ ಅಂತವನ್ನ ಆಗಕ್ಕೆ ಅವಾಯ್ಡ್ ಮಾಡಿ ನೀವೇನನ್ನ ಸ್ಪ್ರೈ ಮಾಡಿದ್ರೆ ಅದಕ್ಕೊಂದು 7-8 ದಿನ ಬಿಟ್ಟು ಅದನ್ನ ಕಿತ್ಕೊಂಡ್ಬರ್ಬೇಕು. ಏನಾಗತ್ತೆ ಇವತ್ತೇನೆ ಬಳದ್ಬಿಟ್ಟು ನಾಳೆನೆ ತಂದು ಬಿಡ್ತಾರೆ ಮಾರ್ಕೆಟ್ಗೆ, ಕಡಿಮೆ ರೇಟ್ ಸಿಗ್ತದೆ. ಅದಕ್ಕೆ ನೀವು ಕೋಸಿಗೆ ಮತ್ತೆ ಎಲೆಕೋಸಿಗೆ ಹೂಕೋಸಿಗೆ ರೇಟೇ ಇರಲ್ಲ ಜಾಸ್ತಿ ಬೆಳೆದು ಬಿಟ್ರೆ, ಇದಕ್ಕೆ ಜಾಸ್ತಿ ಹೊಡೆದು ಬಿಡ್ತಾರೆ ಅಂತ ಔಷಧ. ಅದೇ ನೀವು ಸಾವಯವದಿಂದ ಹೊಡೆದು ನೀವೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಇದು ಒಳ್ಳೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ರೆ ಸಾಕಷ್ಟು ಜನ ಮುಗಿಯ ಬಿದ್ದು ತಗೊಂತಾರೆ. ಈಗಿನ ಸಮಯದಲ್ಲಿ ಹೆಲ್ತ್ ಬಗ್ಗೆ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಹೇಳಿದ್ರಲ್ಲ ನಮ್ಮ ಅಚ್ಯುತ್ ರೆಡ್ಡಿ ಅವರು ಸಾವಯವ ಕೃಷಿ ಮಾಡಬೇಕಂತ. ತೋಟಗಾರಿಕೆ ಬೆಳೆಗಳಲ್ಲಿ ಈಜಿಯಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಸಾವಯವ ಕೃಷಿ ಮಾಡಬಹುದು. ಕೃಷಿ ಬೆಳೆಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, 3 ತಿಂಗಳು ಇರ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ನಮ್ಗೆ ಸಾವಯವ ಅಂಶ ಸಿಗೋದಿಲ್ಲ. ದನಗಳಿಗೆ ಇಲ್ಲ, ಈಗ ಮೊದಲೆಲ್ಲ ದನಗಳು ಬೇಕಾದಷ್ಟು ಇದ್ದವು, ಈಗೆಲ್ಲ ದನಗಳು ಕಡಿಮೆ ಆಗಿಬಿಟ್ಟವೆ. ಹಾಲು ಉತ್ಪಾದನೆ ಮಾತ್ರ ಜಾಸ್ತಿ ಆಗಿದೆ. ಅದರಲ್ಲಿ ಹೆಚ್ಚೆಚ್ಚು ಹಾಲು ಕೊಡ್ತಕ್ಕಂತ ಹಸು ತಳಿಗಳು ಮಾತ್ರ ನಾವು ಇಟ್ಕೊಂಡು ಒಂದೇ ಹಳ್ಳಿ ಇರ್ತವೆ, ಅವ್ರಿಗೆ ಮಾತ್ರ ಸಾಗಣೆ. ಯಾಕಂದ್ರೆ ಹಳ್ಳಿಯಲ್ಲಿ ಜಾಸ್ತಿ ದನ ಕುರಿ ಕೋಳಿ ಎಲ್ಲವೂ ಇರಬೇಕು. ಈಗ ಒಂದು ಪೆಟ್ಟಿಗೆ ಅಂಗಡಿ ಅವನು ಲಾಭ ಮಾಡ್ತಾನೆ ಅಂದ್ರೆ ನೀವು ಲಾಭ ಮಾಡಕ್ಕಾಗಲ್ಲ ಕೃಷಿಯವರು. ಯಾಕಂದ್ರೆ ನೀವು ಒಂದೊಂದೇ ಮಾಡ್ತೀರಿ, ಅದು ಬಂದ್ರೆ ಬಂತು ಇಲ್ಲ ಅಂದ್ರಿಂದ. ಈರುಳ್ಳಿ ಹಾಕ್ಬಿಟ್ರೆ ಈರುಳ್ಳಿ ಒಂದೇ ಹಾಕಿರ್ತಾರೆ, ಈರುಳ್ಳಿ ಇವತ್ತು ರೇಟ್ ಇಲ್ಲ ಅಂದ್ರೆ ಮುಗಿಯುತ್ತೆ. ಈರುಳ್ಳಿ ಇಲ್ಲ ಅಂದ್ರೆ ಊಟನೇ ಇಲ್ಲ. ಆದ್ರೆ ಆ ಸಮಯ ಬಂದ್ಬಿಡ್ತದೆ. ಆ ಟೈಮಲ್ಲಿ ನೀವು ಏನಾಗ್ಬೇಕಂತಂದ್ರೆ ನೀವು ಜಾಗೃತರಾಗಿ ಯಾವ್ದು ಬೆಳಿಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಬಿಡಬೇಕು, ಎಷ್ಟು ನಾವು ಶೇಖರಣೆ ಮಾಡ್ಕೋಬಹುದು. ಒಂದೊಂದ್ಸರ್ತಿ ರೇಟ್ ಇಲ್ಲ ಅಂದ್ರೆ ಅದನ್ನ ಸ್ಟಾಕ್ ಮಾಡೋ ಒಂದು ಕ್ಯಾಬ್ದ್ರಲ್ಲಿ ಇಟ್ಕೊಂಡು ಮಾಡ್ಬೇಕು. ಈಗೆಲ್ಲ ಸಾಕಷ್ಟು ಸ್ಟೋರೇಜ್ ಫೆಸಿಲಿಟೀಸ್ ಇದೆ, ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ನಿಮ್ಗೆಲ್ಲ ಕೊಡ್ತಾರೆ. ಇಲಾಖೆಯಿಂದ ಸಾಕಷ್ಟು ಸವಲತ್ತುಗಳಿದಾವೆ, ನಬಾರ್ಡ್ ಇಂದ ಬೇಕಾದ್ರೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನೀವು ಮಾಡಿ ಬೇರೆ ಬೇರೆ ಬೆಳೆಗಳು ಬೆಳಿಬೇಕು. ಮಧ್ಯದಲ್ಲಿ ಅಂತರ ಬೆಳೆಗಳು ಬೆಳಿಬೇಕು. ಒಂದು ಬೆಳೆ ಏನಾದ್ರೂ ಮಿಸ್ ಆದ್ರೆ ಇನ್ನೊಂದು ಬೆಳೆ ಬರ್ತದೆ. ಇನ್ಸೂರೆನ್ಸ್ ಮಾಡಿದಾಗ ಒಂದೇ ಬೆಳೆನ ನಂಬ್ಕೋಬಾರ್ದು. ವಿವಿಧ ಬೆಳೆಗಳು ಅಂತರ ಬೆಳೆಗಳು ಬೆಳ್ಕೊಂಡು ನೀವು ಹೆಚ್ಚೆಚ್ಚು ಲಾಭ ಮಾಡ್ಕೋಬೇಕು. ಮಾಡಿ ಅದಕ್ಕೆ ಯಾವ್ದು ಮಾರ್ಕೆಟ್ ಇದೆ, ಮಾರ್ಕೆಟ್ ಏನಾದ್ರೂ ಸ್ವಲ್ಪ ಕಡಿಮೆ ಆಗಿದ್ರೆ ಅದಕ್ಕೆ ಮೌಲ್ಯವರ್ಧನೆ ಮಾಡ್ಬೇಕು. ನೀವು ಬರೇ ಹಂಗೆ ಅಕ್ಕಿ ಇದು ಭತ್ತ ಬೆಳೆದಂತ ಹಣ ಕೊಟ್ಬಿಟ್ರೆ ಅದು ಕಡಿಮೆ ಆಗುತ್ತೆ. ಭತ್ತನ್ನ ಅಕ್ಕಿ ಮಾಡೋದು ನಿಮ್ ಕೈಲಿ ಮಾಡೋಕ್ಕಾಗಲ್ಲ, ಬೇರೆ ಮಿಲ್ಲುಗಳಿಗೋ ಅದನ್ನೆಲ್ಲ ಮಾಡಿ ಸ್ವಲ್ಪ ಕೊಡಬೇಕಾಗುತ್ತೆ. ಅದೇ ರೀತಿ ಈ ನಮ್ದು ಸಿರಿಧಾನ್ಯಗಳ ಬಗ್ಗೆ, ಸಿರಿಧಾನ್ಯಗಳ ಮೌಲ್ಯವರ್ಧನ ಸರಪಳಿ ಅಂತ ಒಂದು ವ್ಯಾಲ್ಯೂ ಚೈನ್ ಪಾರ್ಕ್ ಅಂತ ನಮ್ಮ ವಿಶ್ವವಿದ್ಯಾಲಯದ ಸ್ಟಾರ್ಟ್ ಆಗಿದೆ. ಅಲ್ಲಿ ಬೇಕಾದ್ರೂ ಬಂದು ನೀವೆಲ್ಲ ಮಿಲ್ ಮಾಡ್ಕೊಂಡು ಹೋಗ್ಬೋದು. ನಮ್ಮಲ್ಲಿ ಎಲ್ಲರೂ ಬಂದು ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಮಿಲ್ ಮಾಡಿ ಅಕ್ಕಿ ಮಾಡಿ ಕೊಟ್ರೆ ನಿಮ್ಗೆ ಇನ್ನ ಜಾಸ್ತಿ ಲಾಭ ಆಗುತ್ತೆ. ನೀವು ರಾಗಿ ಅಥವಾ ಬೇರೆ ಅದನ್ನ ಹಿಟ್ಟು ಮಾಡಿ ಕೊಟ್ರೆ ಇನ್ನ ಜಾಸ್ತಿ ಆಗ್ತದೆ. ಈ ರೀತಿ ಸಣ್ಣ ಮಟ್ಟದಲ್ಲಿ ಸಣ್ಣ ಇದರಲ್ಲಿ ನಿಮ್ಮ ಹಳ್ಳಿಗಳಿಗೆ ಬೇಕಾದ್ರೆ ಅದು ಸೌಲಭ್ಯ ಕೊಡ್ತಾರೆ. ನಬಾರ್ಡಿಂದಲಾಗಿರ್ಬೋದು, ಬೇರೆ ಯಾವ್ದೇ ಇಲಾಖೆ ಆಗೋದು, ಬ್ಯಾಂಕ್ನಲ್ಲಿ ಸಾಕಷ್ಟು ಎಲ್ಲರೂ ಒಟ್ಟು ಸೇರಿಸಬೇಕು. ಗುಂಪಿದ್ರೇನೆ ಜಾಸ್ತಿ ಶಕ್ತಿ ಬರ್ತದೆ. ಇಂಡಿವಿಜುವಲ್ ಆಗಿಬಿಟ್ರೆ ಏನಾಗುತ್ತೆ, ನಿಮ್ಗೆ ರೇಟು ಸಿಗೋದಿಲ್ಲ, ನಿಮ್ಗೆ ಬೆಳೆದಿದ್ದಕ್ಕೆ ಇದನ್ನಾಗಲ್ಲ. ಗುಂಪು ರಚನೆ ಮಾಡಿ ಎಲ್ಲರೂ ಒಟ್ಟಿಗೆ ಸಿಗ್ತದೆ ಅಂದ್ರೆ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡೋರು ಒಂದೇ ಬಂದು ನಿಮ್ಗೆಲ್ಲ ತಗೊಂಡು ಅದಕ್ಕೆ ಹೆಚ್ಚಿನ ಲಾಭ ಕೊಡ್ತಾರೆ. ಯಾಕಂದ್ರೆ ನೀವು ಡಿಮ್ಯಾಂಡ್ ಮಾಡ್ಬೋದು, ಇಷ್ಟಿದ್ರೆ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತಂದ್ರೆ ಎಲ್ಲರೂ ಒಟ್ಟಾದ್ರೆ ಅವಾಗ ಚೆನ್ನಾಗುತ್ತೆ. ನೀವು ಯಾವಾಗಲೂ ಗುಂಪು ರಚನೆ ಮಾಡ್ಕೊಂಡು ಗುಂಪು ಮಾಡಿ ಗುಂಪಿನಿಂದ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಲಾಭ ಬರ್ತದೆ. ಆ ರೀತಿ ಮಾಡಬೇಕು. ಯಾಕಂದ್ರೆ ಈ ಒಂದು ಕೃಷಿ ವಿಕಾಸದ ಸಂಕಲ್ಪ ಅಭಿಯಾನದಲ್ಲಿ ಸಾಕಷ್ಟು ಮಾಹಿತಿನ ಎಲ್ಲ ಹಳ್ಳಿಗಳಿಗೆ ಕೊಟ್ಟಿದ್ದಾರೆ. ಇನ್ನ ಹೆಚ್ಚಿನ ಮಾಹಿತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಯಾವಾಗಲೂ ನಿಮಗೆ ಸದಾ ಸಿದ್ಧಿರ್ತದೆ. ಎಲ್ಲ ವಿಜ್ಞಾನಿಗಳು ಕಂಡಿರ್ತಾರೆ, ನಿಮ್ಮ ಹಳ್ಳಿಗೂ ಬರ್ತಾರೆ. ಇಲ್ಲಾಂದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಬಂದು ನೀವೆಲ್ಲ ಅವ್ರ ಫೋನ್ ಮುಖಾಂತರ ನೀವು ಎಲ್ಲ ಮಾಹಿತಿನ ಪಡ್ಕೋಬಹುದು. ಮತ್ತೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ಸಾಕಷ್ಟು ವಿವಿಧ ವಿಜ್ಞಾನಿಗಳಿದ್ದಾರೆ, ಅಲ್ಲೆಲ್ಲ ನೋಡಬಹುದು. ಅಲ್ಲಿ ನಾವು ಬೆಳೆ ಬೆಳೆದಿರತಕ್ಕಂತ ನೀವು ಪ್ರಾತ್ಯಕ್ಷತೆ ನೋಡಬಹುದು. ಇನ್ನ ಅನೇಕ ಇದನ್ನ ಬೀಜ ಆಗಿದೆ, ಬೀಜ ಒಳ್ಳೆ ಕ್ವಾಲಿಟಿ ಬೀಜ ಬೇಕಂದ್ರೆ ನಮ್ಮಲ್ಲಿ ಸಿಗ್ತವೆ. ಈಗ ಅಲ್ಲಿ ಇವ್ರು ಹೇಳಿದ್ರು ತೊಗರಿಯಲ್ಲಿ ನಮ್ದು 811 ಇದೆ, 811 ಇದೆ, 152 ಇದೆ, TS3R ಇದೆ, TS3R ಹಳೆ ತಳಿ, ಅದನ್ನ ಯಾವ ಮಣ್ಣಿಗೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ, ಕೆಂಪು ಮಣ್ಣಿಗೆ ಆದ್ರೆ ಚೆನ್ನಾಗಿ ಬರ್ತದೆ, ಇದು ಒಂದ್ ಸ್ವಲ್ಪ ಕಪ್ಪು ಮಣ್ಣಿಗೆ ಹಾಕಿದ್ರೆ 811 ಮತ್ತು 152 ಇವು ಬರ್ತದೆ. 811 ನಿಮಗೆ ಫ್ರೀ ಬೀಜ ಕೊಡ್ತಾರೆ ಅಂದ್ರೆ ಅದನ್ನ ಉಪಯೋಗ ಮಾಡ್ಕೋಬೇಕು. ಅದನ್ನ ಬೆಳೆದು ನೀವು ಯಾಕಂದ್ರೆ ಬೀಜದ ಕಾಸ್ಟ್ ನಿಮಗೆ ಸೇವ್ ಆಗುತ್ತೆ. ಯಾಕಂದ್ರೆ ಅವರೊಂದು ಏನೋ ಒಂದು ಮಿನಿ ಕಿಟ್ಸ್ ಅಂತ ಕೊಡ್ತಾರೆ ಫ್ರೀ ಆಗಿ. ರೈತರು ಬೆಳೆದು ಪಕ್ಕದ ರೈತರು ತೋರಿಸಿದ್ರೆ ನೆಕ್ಸ್ಟ್ ಅದೇ ಆವದ ಬೆಳೆನ ಮಾಡಲಿ ಅನ್ನೋ ಉದ್ದೇಶದಿಂದ ನೀವು ಬೆಳೆದು ಇತರ ರೈತರಿಗೆ ಮಾರ್ಗದರ್ಶನ ಆಗಬೇಕು. ಈ ನಿಟ್ಟಿನಲ್ಲಿ ICAR ಕೃಷಿ ವಿಜ್ಞಾನಿಗಳು ಸಹ ಬಂದಿದ್ದಾರೆ. ಅವರಲ್ಲಿ ಬಂದಿರತಕ್ಕ ತಳಿ ಮತ್ತು ಆ ಸಂಶೋಧನೆ ಎಲ್ಲ ಮಾಹಿತಿ ನಿಮಗೆಲ್ಲ ಕೊಟ್ಟಿದ್ದಾರೆ. ನೀವು ಅವ್ರನ್ನ ಸದುಪಯೋಗ ಮಾಡಬೇಕು. ನಿಮ್ಮ ಇದ ಊರ ಹತ್ರ ಬಂದಾಗ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಅವರ ಹತ್ರ ಪಡ್ಕೊಂಡು ನೀವು ಮಾಡಿದ್ರೆ ಆಗುತ್ತೆ. ಯಾಕಂದ್ರೆ ನೀವು ಸಾಕಷ್ಟು ಅನುಭವ ಇರ್ತದೆ. ನಿಮ್ಮ ಅನುಭವವನ್ನ ಅವರು ಒಂದು ಇದನ್ನ ವಿಜ್ಞಾನಿಗಳ ಒಂದು ಇದನ್ನ ನೋಡಿ ಎರಡನ್ನ ಸರಿ ಮಾಡಿದ್ರೆ ಮತ್ತೆ ಇನ್ನ ಹೆಚ್ಚಿನ ಒಂದು ಲಾಭ ಮಾಡಬಹುದು. ರೈತರನ್ನ ಯಾವ ರೀತಿ ಲಾಭ ಮಾಡಬೇಕು, ಯಾಕಂದ್ರೆ ರೈತರು ಈಗ 50%ಕ್ಕಿಂತ ಹೆಚ್ಚಿನ ಪರ್ಸೆಂಟ್ ರೈತರೇ ಇದ್ದಾರೆ. ಇನ್ನು ಉಳಿದವರೆಲ್ಲ ಬೇರೆ ಬೇರೆ ಸೆಕ್ಟರ್ನಲ್ಲೇ ಇದ್ದಾರೆ. ಇವರೇ ಬೆಳೆದು ಕೊಟ್ರೆ ಮಾತ್ರ ರೈತರ ಉಳಿದೋದಕ್ಕೆ ಊಟ ಮಾಡಕ್ಕಾಗದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತರು ಮುಂದಿನ ದಿನಗಳಲ್ಲಿ ಒಳ್ಳೆ ಜಾಗೃತರಾಗಬೇಕು, ಒಳ್ಳೊಳ್ಳೆ ಸ್ಕೀಮ್ಸ್ ಎಲ್ಲ ಬಂದವನ್ನ ಸದುಪಯೋಗ ಮಾಡ್ಕೋಬೇಕು, ವಿಜ್ಞಾನಿಗಳ ಕಾಂಟ್ಯಾಕ್ಟ್ ಮಾಡ್ಬೇಕು. ಯಾವ ಬೆಳೆ ಬೆಳೆದ್ರೆ ಎಷ್ಟಾಗುತ್ತೆ, ಒಂದೇ ಸರಿ ನೀವು ರನ್ ಆಗ್ಬೋದು, ಮತ್ತೆ ನಾವು ಸಾವಯವ ಹೋಗ್ಬಿಡುತ್ತೆ ಅಂದ್ರೆ ಒಂದೇ ಸರಿ ಹೋಗ್ಬಿಟ್ಟು ಏನಾಗುತ್ತೆ, ಅದಕ್ಕೊಂದು ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಸ್ವಲ್ಪ ವೇಟಿಂಗ್ ಪೀರಿಯಡ್ ಇರ್ತದೆ. ಅದಕ್ಕೆ ಮತ್ತೆ ಇಲ್ಲಿ ನಮ್ಗೆ ಲಾಸ್ ಆಗುತ್ತೆ, ಮತ್ತೆ ಶಿಫ್ಟ್ ಆಗಬಾರ್ದು ಸಡನ್ ಆಗಿ. ಒಂದು ಹಂತವಾಗಿ ಹಂತದಾಗಿ ನೀವು ಮಾಡ್ಬೇಕು, ಯಾವ ಬೆಳೆಗಳನ್ನ ಈಸಿಯಾಗಿ ಮಾಡಬಹುದು. ಈ ತೋಟಗಾರಿಕೆ ಬೆಳೆಗಳೇನಿದಾವಲ್ಲ, ಮೊದಲು ಒಂದು 4-5 ವರ್ಷ ನೀವು ಚೆನ್ನಾಗಿ ಮಾಡಿದ್ರೆ ಅವ್ರು ನಿಮ್ಮನ್ನ 40 ವರ್ಷವರೆಗೆ ಸಾಕ್ತದೆ. ನಿಮ್ಗೆ ಏನು ಬೇಕಿಲ್ಲ, ಅದರಲ್ಲಿ ಬಂದಿರತಕ್ಕಂತ ಎಲೆಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಸದ್ಯಾಗಿರ್ಬೋದು, ಅಲ್ಲೇ ಕೊಟ್ಬಿಟ್ರೆ ಅರ್ಧಕ್ಕೆ ಅರ್ಧ ಅಲ್ಲೇ ಕೊಟ್ಟಾಗುತ್ತೆ. ನೀವು ಸ್ವಲ್ಪ ಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ಅಡಿಷನ್ ಚೆನ್ನಾಗಿ ಬರಬೇಕಾದ್ರೆ ಕೊಡ್ಬೇಕು. ಅವಾಗಲೂ ಬೆಳೆಗಳು ಹೆಂಗಿರ್ಬೇಕಪ್ಪಂದ್ರೆ ಹಚ್ಚು ಹಸಿರಾಗಿರ್ಬೇಕು. ಹಸಿರಿದ್ದಷ್ಟು ನಿಮ್ಗೆ ಚೆನ್ನಾಗಿ, ಹಸಿರೇನೇ ಇಲ್ಲ, ಸ್ವಲ್ಪ ಕಳಿದೆ ಆಗುತ್ತೆ, ಹಂಗೆ ಆಗುತ್ತೆ, ಕೆಂಪಾಗತ್ತೆ, ಕಳಿದೆ ಆಗುತ್ತೆ ಅಂತಂದ್ರೆ ಅವಾಗ ಏನೋ ಸ್ವಲ್ಪ ಡಿಫಿಷಿಯನ್ಸಿ ಬಂದಿದೆ, ಏನಾದ್ರು ಕಡಿಮೆ ಹಾಕೊಡ್ಬೋದು. ಯಾಕಂದ್ರೆ ಎಲ್ಲರೂ ಒಂದೇ ತರ ಇಲ್ಲ, ಒಂದೇ ತರ ಇಲ್ಲ, ಒಬ್ರಿಗೆ ಬೇರೆ ಬೇರೆ ತರ ಬೇರೆ ಬೇರೆ ಡಿಸೀಸ್ ಇರ್ತದೆ. ಅದಕ್ಕೆ ಅವ್ರಿಗೆ ಟೈಮ್ ನೋಡಿದ್ರೆ ವೀಕ್ನೆಸ್ ಇದ್ದಾಗ ಯಾರಿಗೆ ಕೊಡ್ಬೇಕು ಅಂತಂದ್ರೆ ಅದೇ ಟೈಪ್ ಸಸ್ಯಗಳು ಬೆಳೆಯಿರ್ತದೆ, ಅದನ್ನ ಸರಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಮತ್ತೆ 16 ಪೋಷಕಾಂಶಗಳು ಇರ್ತವೆ. ಈಗ ಮಣ್ಣಿಂದ ಹೇಳಿದ್ರೆ ಅವರು ಆರ್ಗ್ಯಾನಿಕ್ ಕಾರ್ಬನ್ ಬಹಳ ಕಡಿಮೆ ಆಗಿದೆ ಅಂತಂದ್ರೆ, ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿದೆ ಅಂದ್ರೆ ಸಾವಯವ ಪದಾರ್ಥಗಳು ಪೂರ್ತಿ ಬಿಟ್ಬಿಟ್ಟಿವಿ ನಾವು, ಹಾಕದೇ ಬಿಟ್ಬಿಟ್ಟಿವಿ. ಬೇಕಾದಷ್ಟು ಸಿಗ್ತದೆ, ಇಲ್ಲಾಂದ್ರೆ ಬೆಂಕಿ ಹಚ್ಚಿಬಿಡುತ್ತೆ, ಸುಟ್ಬಿಡುತ್ತೆ, ಸುಟ್ರೆ ವೇಸ್ಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು ನಮ್ಮ ದೇಶ ಬೇಕಾದಷ್ಟು ಬಿಸಿಲು ಬರ್ತದೆ, ಬಿಸಿಲಿಂದ ಸಾಕಷ್ಟು ಉತ್ಪನ್ನ ಮಾಡಬಹುದು, ನಾವು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಈ ಎಲ್ಲ ತಾಂತ್ರಿಕ ಮಾಹಿತಿಗಳನ್ನು ನೀವು ಪಡೆದಿರ್ತೀರಿ, ಮತ್ತೆ ಅದನ್ನೆಲ್ಲ ನೀವು ಕಾಂಪೋಸ್ಟ್ ಮಾಡಬಹುದು. ಅವ್ರು ಹೇಳಿದ್ರಲ್ಲ 4 ಕೆಜಿ ಬೆಲ್ಲ ಹಾಕ್ಬೇಕು, ನೀರ್ ಹಾಕ್ಬೇಕು, ಇದಾಕ್ಬೇಕು, ಅದು 8 ದಿನ ಆಗಿ ವಾಸನೆ ಬರ್ತದ. ಇದಕ್ಕೆಲ್ಲ ಒಗ್ಗಬೇಕು, ನೀವು ಕೆಲಸ ಮಾಡಿದ್ರೆ ಚೆನ್ನಾಗತ್ತೆ. ನೀವು ಕೆಲಸ ಫಸ್ಟ್, ನೀವು ಕೆಲಸ, ನೀವು ಇನ್ವಾಲ್ವ್ಮೆಂಟ್ ಇರಬೇಕು. ಇಲ್ಲ ನೀವು ಬರೀ ಆಳಿನ ಮೇಲೆ ಬಿಟ್ಟು ಬಂದ್ರೆ ಹಾಳಾಗ್ಬಿಡ್ತದೆ. ಅದಕ್ಕೋಸ್ಕರ ಆಳ ಜೊತೆಗೆ ನೀವು ಇದ್ರೆ ಮಾತ್ರ ಲಾಭ ಅಂತ ಆಗತ್ತೆ, ಇಲ್ಲಾಂದ್ರೆ ಕೃಷಿ ಲಾಭ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಪರ್ಸನಲ್ ಇನ್ವಾಲ್ವ್ಮೆಂಟ್ ಯಾವುದೇ ವಿಷಯದಲ್ಲಿ ಆಗಲಿ, ನಿಮ್ಮ ಜಾಗೃತಿ ನೀವು ನೋಡಿದ್ರೆ ಮಾತ್ರ. ಅದಿಲ್ಲ ಆಳೆ ಅಂದ್ರೆ ಸರಿಯಾಗಿ ಮಾಡೋದಿಲ್ಲ, ವೇಸ್ಟ್ ಆಗುತ್ತೆ, ಲೇಬರ್ ಪೇ ಜಾಸ್ತಿ ಆಗಿಬಿಡುತ್ತೆ, ಅದನ್ನೆಲ್ಲ ಮಾಡ್ಬೇಕು. ಗೊಬ್ಬರ ಚೆನ್ನಾಗಿ ಹಾಕೋದಿಲ್ಲ, ಎಲ್ಲೂ ಹಾಕ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ನೀವು ನಿಮ್ಮ ಪರ್ಸನಲ್ ಸೂಪರ್ವಿಷನ್ ಏನಿದೆಲ್ಲ ಪ್ರತಿಯೊಂದು ಹಂತದಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಇರ್ತದೆ. ಆ ನಿಟ್ಟಿನಲ್ಲಿ ಕೃಷಿ ಲಾಭ ಮಾಡ್ಬೇಕಂದ್ರೆ ನೀವು ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಕೃಷಿ ಮಾಡಿದ್ರೆ ಮಾತ್ರ ನಮ್ಮ ಕೃಷಿ ಲಾಭದಾಯಕದತ್ತ ತಗೊಂಡು ಹೋಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಸದಾಶಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಸಮಾರೋಪ ಸಮಾರಂಭದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರದ ಕೀಟ ವಿಜ್ಞಾನಿ ಡಾಕ್ಟರ್ ಶ್ರೀವಾಣಿ ಜಿಎನ್, ಡಾಕ್ಟರ್ ಮಲ್ಲಾರೆಡ್ಡಿ ಬೇಸಾಯ ಶಾಸ್ತ್ರಜ್ಞರು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಡಾಕ್ಟರ್ ಸುಭಾಷ್ ಪ್ರಧಾನ ವಿಜ್ಞಾನಿಗಳು ICAR ಬೆಂಗಳೂರು, ಡಾಕ್ಟರ್ KN ವಿಶ್ವಾಸ್ ಪ್ರಧಾನ ವಿಜ್ಞಾನಿಗಳು ICAR ಬೆಂಗಳೂರು, ಹಾಗೆಯೇ ಕೃಷಿ ಇಲಾಖೆಯ ಅಧಿಕಾರಿಗಳು, ಡಿ ರಾಂಪುರ್ ಹಾಗೂ ವಿವಿಧ ಗ್ರಾಮಗಳಿಂದ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರೈತ ಬಂಧುವರೇ, ಇದುವರೆಗೂ ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ನಡೆದಂಥ ಮುಂಗಾರು ಪೂರ್ವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದ ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಿ ಅಮರೇಶ್ ಆಸಿಹಾಳ್ ಅವರದಾಗಿತ್ತು. ಈಗೊಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ಕೇಳಿದ್ರೆ ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರೈತರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1769 ರೂಪಾಯಿಗಳಿಂದ ಗರಿಷ್ಠ 1809 ರೂಪಾಯಿಗಳು, ಶೇಂಗಾ ಗುಂಗುರು 3602 ರೂಪಾಯಿಗಳಿಂದ 5403 ರೂಪಾಯಿಗಳು, ಇನ್ನು ಸಣ್ಣ ಭತ್ತ ಸೋನ 1801 ರೂಪಾಯಿಗಳಿಂದ 2190 ರೂಪಾಯಿಗಳು, ಒಣಗಡಲೆ 5821 ರೂಪಾಯಿಗಳು, ಕೆಂಪು ತೊಗರಿ 5859 ರೂಪಾಯಿಗಳಿಂದ